ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಂದರೆ 675 ಕಿಲೋಹರ್ಟ್ಸ್ ಮತ್ತು ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:16 ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಮಿತ್ರರೇ, ಈಗ ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕೆಯ ಗ್ರಾಮೀಣ ಕೃಷಿ ಕಾರ್ಯಾನುಭವ ಈ ಕುರಿತು ವಿದ್ಯಾರ್ಥಿಗಳ ಮತ್ತು ರೈತರ ಅನಿಸಿಕೆಯನ್ನು ಕೇಳೋಣ. ಕೇಳುಗರೆ, ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯದವರು ಪ್ರತಿ ವರ್ಷ ಗ್ರಾಮೀಣ ಕೃಷಿ ಕಾರ್ಯಾನುಭವ ಅನ್ನುವಂತಹ ಕಾರ್ಯಕ್ರಮವನ್ನ ರೂಪಿಸುತ್ತಾರೆ. ಇದು ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸುವಂತಹ ಒಂದು ಕಾರ್ಯಾನುಭವ ಕಾರ್ಯಕ್ರಮ. ಇದರ ಉದ್ದೇಶ ಏನು ಮತ್ತೆ ಯಾವ ತರಗತಿಯ ಮಕ್ಕಳು ಇದರಲ್ಲಿ ಪಾಲ್ಗೊಳ್ತಾರೆ ಮತ್ತು ಎಷ್ಟು ದಿನದ ಕಾರ್ಯಾನುಭವ ಇರುತ್ತೆ ಅನ್ನೋದನ್ನೆಲ್ಲ ಇವತ್ತು ತಿಳ್ಕೊಳ್ಳೋಣ. ಮತ್ತೆ ಇದಕ್ಕೆ ಈ ರೀತಿಯ ಕಾರ್ಯಾನುಭವವನ್ನ ಹಳ್ಳಿಗೆ ಹೋಗಿ ನಡೆಸೋದ್ರಿಂದ ಅದರಿಂದ ರೈತರಿಗೆ ಏನಾರೋ ಪ್ರಯೋಜನವ ಮತ್ತೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅನುಭವ ಬರುತ್ತೆ ಇವುಗಳನ್ನೆಲ್ಲ ಇವತ್ತು ತಿಳ್ಕೊಳ್ಳೋಣಂತೆ. ಮೊದಲಿಗೆ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ವಿಸ್ತರಣಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಎಸ್ ಸಹನಾ ಅವರು ಈ ಬಗ್ಗೆ ಒಂದು ಕಿರು ಮಾಹಿತಿಯನ್ನು ನೀಡುತ್ತಾರೆ. ನಮಸ್ಕಾರ ಸರ್. ಈ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮವನ್ನು ನಮ್ಮ ಬಿಎಸ್ಸಿ ಕೃಷಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು 3ನೇ ವರ್ಷದ ಮೊದಲನೇ ಸೆಮಿಸ್ಟರ್ ಅಲ್ಲಿ ಮಾಡ್ತಾರೆ. ಇದು 6 ತಿಂಗಳ ಕಾರ್ಯಕ್ರಮ ಇರುತ್ತೆ. ಅದರಲ್ಲಿ ಮೊದಲ 3 ತಿಂಗಳು ಅವರಿಗೆ ನಾವು ನಮ್ಮ ಕಾಲೇಜ್ನಲ್ಲೇ ಅದಕ್ಕೆ ಬೇಕಾದಂತಹ ಮಾಹಿತಿಗಳು, ಏನೇನು ಕೆಲಸನ ಮಾಡಬೇಕು ಅವ್ರ ಹಳ್ಳಿಗೆ ಹೋಗಿ ಅನ್ನೋದನ್ನ ಕಳಿಸ್ಕೊಡ್ತೀವಿ. ಇನ್ನು 3 ತಿಂಗಳು ಅವರು ಹಳ್ಳಿನಲ್ಲಿ ಕ್ಯಾಂಪ್ ಮಾಡ್ತಾರೆ. ಇದು ಒಂದು ಮಾಡಲಿದ ಮುಖ್ಯ ಉದ್ದೇಶ ಏನು ಅಂದ್ರೆ, ಎಲ್ಲಾ ವಿದ್ಯಾರ್ಥಿಗಳು ಕಾಲೇಜ್ನಲ್ಲಿ ಓದ್ತಾ ಇರ್ತಾರೆ, ಪಾಠದಲ್ಲಿ ಕಲಿತಿರ್ತಾರೆ. ನಮ್ಮಲ್ಲೇ ಇರುವಂತಹ ರಿಸರ್ಚ್ ಸ್ಟೇಷನ್ ಅಲ್ಲಿ ಒಂದು ಸ್ಮಾಲ್ ಅಂದ್ರೆ ಚಿಕ್ಕ ಚಿಕ್ಕ ಪ್ಲಾಟ್ಗಳಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಕಲ್ತ್ಕೋತಾರೆ. ಬಟ್ ಯಾವುದು ನಿಜವಾಗ್ಲೂ ನಾವು ರೈತರ ಹೊಲಕ್ಕೆ ಹೋದಾಗ ಆ ಎಲ್ಲಾ ತಂತ್ರಜ್ಞಾನವನ್ನು ನಾವು ಅಳವಡಿಸ್ಕೋಬಹುದೋ ಇಲ್ವೋ, ಅದರಲ್ಲಿರುವಂತ ನ್ಯೂನತೆಗಳೇನು, ಕಷ್ಟಗಳೇನು ಅದನ್ನೆಲ್ಲ, ಆಮೇಲೆ ಅದೊಂದೇ ಅಲ್ಲದೇನೆ ರೈತರ ಕಷ್ಟಗಳೇನು ಅಂತ ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕಂದ್ರೆ ಅವರು ರೈತರ ಜೊತೆ ಬೆರೆತು ಅವ್ರ ಜೊತೆ ಇದ್ರೆ ತಿಳ್ಕೊಳತ್ತೆ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮವನ್ನ ಮಾಡ್ತೀವಿ. ಅವರು ಮೊದಲ 3 ಫಸ್ಟ್ ಅವರು ಬರೋಕ್ಕಿಂತ ಮುಂಚೆ ಹಳ್ಳಿಗೆ ಬಂದು ಇಲ್ಲಿ ಬೇಕಾದಂತಹ ಮಾಹಿತಿಯನ್ನೆಲ್ಲ ಕಲೆ ಹಾಕ್ತಾರೆ. ಮಾಹಿತಿಯನ್ನ ತಗೊಂಡು ಹೋಗ್ಬಿಟ್ಟು ಅದಕ್ಕೆ ತಕ್ಕಂತಹ ತರಬೇತಿಯನ್ನು ನಮ್ಮ ಕಾಲೇಜ್ನಲ್ಲಿರುವಂತಹ ಪ್ರಾಧ್ಯಾಪಕರು, ಕೀಟಶಾಸ್ತ್ರಜ್ಞರಾಗಿರ್ಬೋದು, ರೋಗದವರಾಗಿರ್ಬೋದು, ಯಾವ್ದಾರು ಬೇಸಾಯ ಶಾಸ್ತ್ರಜ್ಞರು, ಅವರಿಗೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಅದು ಮುಗಿದ್ಮೇಲೆ ಅವರು ಹಳ್ಳಿಗೆ ಬಂದ್ಮೇಲೆ ಇಲ್ಲಿ ಅದಕ್ಕೆ ತಕ್ಕಂತೆ ಆ ಮಾಹಿತಿಯನ್ನ ಏನ್ ತಗೊಂಡಿರ್ತಾರೋ, ಅದರಲ್ಲಿ ರೈತರಿಗೆ ಏನೇನ್ ಬೇಕು ಅಂತ ಎಲ್ಲ ಅವರು ಒಂದು ಡಿಸೈಡ್ ಮಾಡಿ ಲಿಸ್ಟ್ ಮಾಡಿರ್ತಾರೋ ಅದ್ರ ಪ್ರಕಾರ ಅವರು ಕಾರ್ಯಕ್ರಮವನ್ನು ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ತರಬೇತಿ ಇರುತ್ತೆ, ಗುಂಪು ಚರ್ಚೆ ಇರುತ್ತೆ, ಪ್ರಾತ್ಯಕ್ಷಿಕೆಗಳಿರ್ತವೆ. ಅದಲ್ಲದೇನೆ ಇವರೇ ಕೆಲವ್ದು ಈಗ ಹೇಳ್ಬೇಕಂತಂದ್ರೆ ಕಿಚನ್ ಗಾರ್ಡನ್, ಏನು ಕೈತೋಟ ಅಂತ ಹೇಳ್ತೀವಿ, ಅದನ್ನ ಅವರೇ ಮಾಡಿ ತೋರಿಸ್ತಾರೆ. ಆಮೇಲೆ ಎರೆಹುಳು ಗೊಬ್ಬರನ ಹೆಂಗ್ ತಯಾರಿಸುವಂತದ್ದು. ಈಗ ನಾವೇನೀಗ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮ ಮಾಡ್ತಿದೀವಿ ಈ ಭದ್ರಾವತಿ ತಾಲೂಕು ಮತ್ತೆ ಹೊಳೆಹೊನ್ನೂರು ತಾಲೂಕುಗಳಲ್ಲಿ, ಅಲ್ಲಿ ಆಮೇಲೆ ಕಲ್ಲಿಹಾಳ ಆರೆಸ್ಕೆ, ಈ 3 ಆರೆಸ್ಕೆಗಳಲ್ಲಿ ಮಾಡ್ತಾ ಇದೀವಿ. ಅಲ್ಲಿ ಜಾಸ್ತಿ ಅಡಿಕೆ ಮುಖ್ಯವಾದ ಬೆಳೆ. ಈ ಅಡಿಕೆ ಹಸ್ಕ್ ಏನಿರುತ್ತೆ ಸಿಪ್ಪೆ, ಅದು ಅವರಿಗೆ ಕೊಳಸ್ಲಿಕ್ಕೆ ತುಂಬಾ ಕಷ್ಟ. ಅದನ್ನ ಹೇಗೆ ನಾವು ಕೊಳಸಿ ಅದನ್ನ ಗೊಬ್ಬರವಾಗಿ ಉಪಯೋಗಿಸ್ಕೋಬಹುದು ಅದ್ರ ಬಗ್ಗೆ, ಆಮೇಲೆ ಅಣಬೆ ಬೇಸಾಯ, ಆಮೇಲೆ ಹಾಗೆ ಈಗ ಗೊಬ್ಬರ ಯಾವಾಗ್ಲೂ ತಿಪ್ಪೆ ರಾಶಿ ಹಾಕ್ತಾರೆ, ರಾಶಿ ಹಾಕೋ ಬದಲು ಅದನ್ನ ಯಾವಾಗ ಯಾವ ರೀತಿ ಉಪಯೋಗಿಸ್ಕೋಬಹುದು, ಅಡಿಕೆನಲ್ಲೇ ಅವ್ರಿಗೆ ಬೇಕಾದಂತಹ ಹಿಡಿಮುಂಡಿಗೆ ರೋಗ ಆಗಿರ್ಬೋದು, ಕೀಟಗಳಾಗಿರ್ಬೋದು, ಅದನ್ನ ನಿರ್ವಹಿಸೋದೆಂಗೆ, ಇದ್ರ ಬಗ್ಗೆ ಅವರು ಮಾಹಿತಿಯನ್ನ ಕೊಡ್ತಾರೆ. ಈ ಮಾಹಿತಿ ಕೊಡೋದ್ರ ಜೊತೆ ಅವರು ರೈತರ ಕ್ಷೇತ್ರಗಳಿಗೂ ಭೇಟಿ ಮಾಡ್ತಾರೆ, ನೋಡ್ತಾರೆ ಅವರ ಫೀಲ್ಡ್ಗಳಲ್ಲಿ ಏನೇನಿದೆ ಪ್ರಾಬ್ಲಮ್ಗಳು, ಅವರಿಗೆ ಗೊತ್ತಿದ್ರೆ ಅದ್ರ ಮಾಹಿತಿ ಕೊಡ್ತಾರೆ, ಗೊತ್ತಿಲ್ಲ ಅಂದ್ರೆ ನಮ್ಮಲ್ಲಿ ಬರುವಂತಹ ವಿಜ್ಞಾನಿಗಳನ್ನ ಕರೆದುಕೊಂಡು ಹೋಗಿ ಅದಕ್ಕೆ ತಕ್ಕಂತಹ ಮಾಹಿತಿಯನ್ನು ಕೊಡ್ತಾರೆ. ಇನ್ನೇನು ಗ್ರಾಮೀಣ ಕಾರ್ಯಕ್ರಮ ಮುಗಿತಾ ಬರ್ತಿದೆ ಅನ್ನುವಾಗ ನಾವು ಕ್ರಾಪ್ ಸೆಮಿನಾರ್ ಅನ್ನ ಮಾಡ್ತೀವಿ, ಅಂದ್ರೆ ಬೆಳೆ ಸಂಕೀರ್ಣ ಅಂತೇಳಿ ಮಾಡ್ತೀವಿ. ಆ ಬೆಳೆ ಸಂಕೀರ್ಣದಲ್ಲಿ ಒಂದು ಬೆಳೆಯ ಬಗ್ಗೆ ಕೂಲಂಕುಷವಾಗಿ ಎಲ್ಲಾ ಮಾಹಿತಿಯನ್ನು ಕೊಡ್ತೀವಿ, ಆಮೇಲೆ ರೈತರು ಅದನ್ನ ಕೇಳಬಹುದು. ಅದ್ರ ಜೊತೆ ನಾವು ಶಿಬಿರಗಳನ್ನ, ಕ್ಯಾಂಪೇನ್ ಅಂದ್ರೆ ಅನಿಮಲ್ ಹೆಲ್ತ್ ಕ್ಯಾಂಪೇನ್, ಪಶು ಆರೋಗ್ಯ ಶಿಬಿರ, ಹಾಗೆ ಈಗ ಕಣ್ಣು ಟೆಸ್ಟ್, ಐ ಟೆಸ್ಟ್ ಕ್ಯಾಂಪೇನು, ಬ್ಲಡ್ ಶುಗರ್ ಟೆಸ್ಟ್ ಕ್ಯಾಂಪೇನು, ಆಮೇಲೆ ವನ ಮಹೋತ್ಸವ ಮಾಡುವಂತದ್ದು, ಆಮೇಲೆ ಸ್ಕೂಲಲ್ಲಿರೋ ಮಕ್ಕಳುಗಳಿಗೆ ಕಾಂಪಿಟೇಷನ್ ಇಡುವಂತದ್ದು, ಅಂದ್ರೆ ನಾವು ಇದನ್ನ ಕಮ್ಯುನಿಟಿ ವರ್ಕ್ ಅಂತ ಹೇಳ್ತೀವಿ, ಅದನ್ನು ಸಹ ಮಾಡ್ತಾರೆ. ಈ ಸ್ಕೂಲಲ್ಲಿ ಆಮೇಲೆ ಕೈತೋಟ ಮಾಡಿಕೊಡುವಂತದ್ದು, ಗಾರ್ಡನ್ ಮಾಡುವಂತಹದ್ದು ಇದೆಲ್ಲ ಮಾಡ್ತಾರೆ. ಇದು ಅವರ ಅನುಭವ. ಅದ್ರ ಜೊತೆ ರೈತರು ಸಮೇತ ತುಂಬಾ ವಿಜ್ಞಾನಿಗಳೇ ಆಗಿರ್ತಾರೆ, ಅವರದ್ದು ವರ್ಷಾನು ವರ್ಷಗಟ್ಟಲೆದು ಅವರದ್ದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಮಾಡಿ ಮಾಡಿ ಕಲ್ತಿರ್ತಾರೆ. ಅದ್ರ ಬಗ್ಗೆ ಸಮೇತ ಇವರು ರೈತರಿಂದ ತಿಳ್ಕೊಂಡು ಅದನ್ನ ಮುಂದೆ ಹೇಗೆ ಅಳವಡಿಸಬೇಕು, ನಾಳೆ ಒಬ್ಬ ಕೃಷಿ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಬಹುದು ಅಥವಾ ಸ್ವಂತ ತೋಟದಲ್ಲಿ ಹೋಗಿ ಕೆಲಸ ಮಾಡಬೇಕಾದ್ರೂ ಏನು ಕಷ್ಟ ನಷ್ಟಗಳಾಗ್ತವೆ, ಎಲ್ಲೆಲ್ಲಿ ನಾನು ಏನೇನು ಮಾಹಿತಿಯನ್ನು ಪಡ್ಕೋಬೇಕು ಅದನ್ನ ಅವರಿಗೆ ತಿಳ್ಕೊಳ್ಳಕ್ಕೆ ಒಂದು ಇದು ಅವಕಾಶನ ಕೊಡುದು. ಧನ್ಯವಾದಗಳು ಮೇಡಮ್. ರೈತ ಬಾಂಧವರೇ, ಭದ್ರಾವತಿ ಸಮೀಪದ ದಾನವಾಡಿಯಲ್ಲಿ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಈ ಕುರಿತಾಗಿ ಅಲ್ಲಿ ಭಾಗವಹಿಸಿದಂತಹ ವಿದ್ಯಾರ್ಥಿಗಳು ತಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮಸ್ತೆ ಸರ್, ನನ್ನ ಹೆಸರು ತೇಜಸ್ವಿನಿ. ಮೊದಲನೇದಾಗಿ ನಾವು ಈ ಗ್ರಾಮಕ್ಕೆ ಬಂದು ಅಬ್ಸರ್ವ್ ಮಾಡಿದ್ದೇನೆ ಅಂದ್ರೆ, ಈ ಕಡೆ ಸೈಡು ಜಾಸ್ತಿ ಇರೋದು ಅಡಿಕೆ, ಅಡಿಕೆ ಮಧ್ಯ ಮಧ್ಯದಲ್ಲಿ ತೆಂಗನ್ನು ಕೂಡ ಹಾಕಿದ್ದಾರೆ. ನಂತರದಲ್ಲಿ ಬಾಳೆ ಕೃಷಿ ಮಾಡೋರು ತುಂಬಾ ಕಡಿಮೆ ಇದ್ದಾರೆ. ಬಾಳೆ ಶುಂಠಿನ ಇಂಟರ್ ಕ್ರಾಪ್ ಆಗಿ ಇಲ್ಲಿ ಕೆಲವೊಂದಿಷ್ಟು ಒಂದ್ 4-5 ರೈತರು ಫಾಲೋ ಮಾಡ್ತಾ ಇದ್ದಾರೆ. ಅಡಿಕೆ ಬಗ್ಗೆ ಹೇಳಬೇಕು ಅಂದ್ರೆ, ಇವರೆಲ್ಲರೂ ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ, ಬಟ್ ಇವರಿಗೆ ತಳಿಗಳ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಶನ್ ಇಲ್ಲ. ಯಾವ ತಳಿ ಈ ಏರಿಯಾಗೆ ಸೂಟ್ ಆಗುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ. ಹಾಗಾಗಿ ಇಲ್ಲಿ ನಾವು ಜಾಸ್ತಿ ಹಿಡಿ ಮುಂಡಿಗೆ ರೋಗ ಮತ್ತೆ ಅಂಡೊಡಕ ಅನ್ನೋ ರೋಗನ ಅಬ್ಸರ್ವ್ ಮಾಡಿದೀವಿ. ಆದ್ರಿಂದ ಇವರಿಗೆ ಈ ಲೊಕ್ಯಾಲಿಟಿಗೆ ಸೂಟ್ ಆಗುವಂತಹ ತಳಿ ಬಗ್ಗೆ ಇನ್ಫಾರ್ಮೇಶನ್ ನೀಡಿದೀವಿ, ಅವರು ತಿಳ್ಕೊಂಡಿದ್ದಾರೆ. ಅಂಡೊಡಕ ಅದು ಯಾವ ಕಾರಣಕ್ಕೆ ಬರುತ್ತೆ ಅಂತ ಎಲ್ಲ ಇವ್ರಿಗೆ ಗೊತ್ತಿರಲಿಲ್ಲ. ಬೋರಾನ್ ಡಿಫಿಷಿಯನ್ಸಿ ಇಂದ ಬರುತ್ತೆ. ಬೋರಾನ್ ಹಾಕ್ತಾ ಇದಾರೆ, ಬಟ್ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ಬೇಕು, ಹೇಗ್ ಹಾಕ್ಬೇಕು ಅದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಅದನ್ನು ಕೂಡ ನಾವು ತಿಳಿಸ್ಕೊಟ್ಟಿದೀವಿ. ಮತ್ತೆ ಫರ್ಟಿಲೈಸರ್ಸ್ ಅಪ್ಲಿಕೇಶನ್ ಇದೆಯಲ್ಲ, ಅದು ಇವ್ರೇನ್ ಮಾಡ್ತಾರೆ ಅಂದ್ರೆ ಸ್ಪ್ಲಿಟ್ ಡೋಸಸ್ ಅಂತ ಹೇಳ್ತೀವಲ್ಲ, ಆ ರೀತಿಲಿ ಹಾಕೋದಿಲ್ಲ. ಒಂದೇ ಸರಿಗೆ ಒಂದ್ ವರ್ಷಕ್ಕೆ ಒಂದೇ ಸರಿ ಹಾಕ್ತಾರೆ ಎಷ್ಟೊಂದ್ ಜನ. ಅದನ್ನ 2-3 ಡಿವೈಡ್ ಮಾಡಿ ಹಾಕೋದ್ರಿಂದ ನಾವು ಯೂಸ್ ಎಫಿಷಿಯನ್ಸಿನ ಜಾಸ್ತಿ ಮಾಡಬಹುದು. ಅದ್ರ ಬಗ್ಗೆ ತಿಳಿಸಿಕೊಟ್ಟಿದೀವಿ. ರೈತರು ಹೌದು ಈ ರೀತಿ ಮಾಡಬೇಕು ಅಂತ ಒಂದು ಒಪಿನಿಯನ್ ಅನ್ನು ನಮಗೆ ನೀಡಿದ್ದಾರೆ ಸರ್. ನಮಸ್ತೆ, ನನ್ನ ಹೆಸರು ಪ್ರೀತಿ ಅಂತ. ನಾವ್ ಇಲ್ಲಿಗೆ ಬಂದಾಗಿಂದ ನೋಡಿರೋ ಪ್ರಕಾರ ಇಲ್ಲಿ ಅಣಬೆ ಬಗ್ಗೆ ಗೊತ್ತಿದೆ, ಅಣಬೆ ಅಂತ ಅಂದ್ರೆ ಏನು ಹೆಂಗ್ ಬರುತ್ತೆ ಅಂತ. ಆದ್ರೆ ಅದನ್ನ ಕೇಳಿದ್ರೆ ಅದು ನಾನ್ ವೆಜ್, ಅದನ್ನ ತಿನ್ನಲ್ಲ ಆತರ ಹೇಳ್ತಾರೆ. ತೋಟದಲ್ಲೆಲ್ಲ ಬರೋ ಅಣಬೆನ ಬೇರೆ ಬೇರೆ ಅಣಬೆಗಳಿರುತ್ತೆ, ಕೆಲವೊಂದು ತಿನ್ಬೋದು, ಕೆಲವೊಂದು ತಿನ್ನಕಾಗಲ್ಲ, ಎಲ್ಲದೂ ಒಂದೇ ತರ ಅಣಬೆ, ತಿನ್ನಕಾಗೋದಿಲ್ಲ ಅದನ್ನ ನಾವು ಅಂತ ಅನ್ಕೊಂಡಿದ್ರು. ಆದ್ರೆ ನಾವಿಲ್ಲಿ ಬಂದು ಅದ್ರ ಬಗ್ಗೆ ಹೇಳಿದ್ಮೇಲೆ ತಿಳ್ಕೊಂಡು ಹಾಗೆ ನಾವು ಅದ್ರ ಬಗ್ಗೆ ಒಂದು ಮೆಥಡ್ ಡೆಮಾನ್ಸ್ಟ್ರೇಷನ್ ಕೂಡ ಮಾಡಿ ತೋರಿಸಿದ್ವಿ, ಹೇಗೆ ಮಾಡಬೇಕು, ಅದ್ರ ಉಪಯೋಗಗಳೇನು ಅಂತಾನು ಕೂಡ ಹೇಳಿದ್ವಿ. ಅದಾದ್ಮೇಲೆ ಇವಾಗ ಎಲ್ಲರಿಗೂ ಅರಿವಾಗಿದೆ ಅಂದ್ರೆ ಅದರಿಂದ ಎಷ್ಟು ಉಪಯೋಗಗಳಿದೆ, ಮತ್ತೆ ಅದನ್ನ ತಿನ್ನೋದ್ರಿಂದ ಏನೂ ಆಗಲ್ಲ, ಅದು ಒಳ್ಳೇದು ಅಂತ ಗೊತ್ತಾಗಿದೆ. ಹಾಗೆ ಇನ್ಸೆಕ್ಟ್ ಟ್ರಾಪ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಸುಮಾರು ಜನಕ್ಕೆ ಗೊತ್ತೇ ಇರಲಿಲ್ಲ. ಇದು ಇನ್ಸೆಕ್ಟ್ ಟ್ರಾಪ್ ಅಂದ್ರೆ ಕೀಟಬಲೆ, ನಾವು ಮಾಡಿದಾಗ ಈ ತರದ್ದು ಇದೆಯಾ ಅಂತ ಕ್ವೆಶನ್ಸ್ ಕೇಳಿದ್ರು ನಮಗೆ. ಎಕ್ಸ್ಪ್ಲೇನ್ ಮಾಡಿದ್ದು ತುಂಬಾ ಒಳ್ಳೇದಾಯ್ತು, ನೀವು ಹೇಳಿದ್ರಿಂದ ನಾವು ಇದನ್ನ ತಿಳ್ಕೊಂಡ್ವಿ, ಮತ್ತೆ ಎಲ್ಲೆಲ್ಲಿ ಸಿಗುತ್ತೆ ಅಂತೆಲ್ಲ ಮಾಹಿತಿ ಕೇಳಿ ನಾವು ಅಳವಡಿಸ್ಕೊಂತೀವಿ ಅದನ್ನ ಅಂತ ಹೇಳಿದ್ರು. ಇದನ್ನ ಭತ್ತದ್ದು ಗದ್ದೆಯಲ್ಲಿ ಮತ್ತೆ ತರಕಾರಿ ಇದ್ರಲ್ಲೆಲ್ಲ ಹಾಕ್ತಾರೆ. ಈಗ ಹಣ್ಣಿಂದ ಇದ್ರಲ್ಲಿ ಹೇಳೋದಾದ್ರೆ ಮಾವಿಂದ್ರಲ್ಲಿ ವೈಟ್ ಫ್ಲೈ ಬರುತ್ತೆ, ಅದನ್ನ ಹಿಡಿಯೋದಕ್ಕೆ ಹಾಕ್ತಾರೆ. ಅದರಲ್ಲೂ ಬೇರೆ ಬೇರೆ ತರ ಕೀಟಬಲೆಗಳು ಬರುತ್ತೆ, ಕೆಲವೊಂದು ಕೆಮಿಕಲ್ಸ್ ಹಾಕಿ ಮಾಡ್ತಾರೆ, ಇನ್ ಕೆಲವೊಂದು ಲೈಟ್ ಹಾಕಿ ಲೈಟ್ಗೆ ಅಟ್ರಾಕ್ಟ್ ಆಗೋ ಹುಳಗಳನ್ನ ಹಿಡಿಯೋದಕ್ಕೋಸ್ಕರ ಮಾಡ್ತಾರೆ, ಕೆಲವೊಂದು ಜಿಗಿಟು ಪೇಪರ್ ಬರುತ್ತೆ ಸಣ್ಣ ಸಣ್ಣ ಹುಳಗಳನ್ನ ಹಿಡಿಯೋದಕ್ಕೆ ಮಾಡ್ತಾರೆ. ಈ ತರದನ್ನ ಹೇಳಿದಾಗ ಅವ್ರಿಗೆ ಖುಷಿ ಆಯ್ತು. ಇದ್ರ ಬಗ್ಗೆ ಎಲ್ಲ ಹೇಳಿದಾಗ ನೀವ್ ಇಲ್ಲಿ ಬಂದಾಗ ರೈತರ ಮನಸ್ಥಿತಿ ಹೇಗಿತ್ತು, ನಿಮ್ಗೆ ಸರಿಯಾಗಿ ಕೋಆಪರೇಟ್ ಮಾಡಿದ್ರ? ನಮಸ್ತೆ, ನನ್ನ ಹೆಸರು ತೇಜಸ್ವಿನಿ. ಮೊದಲನೇ ದಿನ ಬಂದಾಗಿಂದನು ಸಹ ರೈತರು ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ. ನಮ್ಗೆ ಏನೇನ್ ಸಹಾಯ ಸಹಕಾರ ಬೇಕೋ ಆತರ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತೆ ನಾವ್ ಯಾವಾಗ ಯಾವಾಗ ಪ್ರೋಗ್ರಾಮ್ಸ್ ಮಾಡ್ತೀವಿ ಅವಾಗ್ಲೂ ಸಹ ಎಲ್ಲ ಚರ್ಚೆಗಳಲ್ಲಿ ಭಾಗವಹಿಸ್ತಾರೆ. ಈ ಊರಿಗೆ ಬಂದಾಗ ನಾವೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಪ್ರಗತಿಪರ ರೈತರೇ ಜಾಸ್ತಿ ಇದಾರೆ, ಅಡಿಕೆ ಬೆಳೆಗಾರರು ಇದಾರೆ. ಭತ್ತ ಸ್ವಲ್ಪ ಪ್ರಮಾಣದಲ್ಲಿ ಇದ್ರೂ ಕೂಡ ಅಜೋಲಾ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಅಜೋಲಾನ ಒಂದು ಕಳೆಯಾಗಿ ಅವರು ತಮ್ಮ ಗದ್ದೆಗಳಲ್ಲಿ ನೋಡಿದ್ರು. ಅಜೋಲಾನ ನಾವು ಸೆಪರೇಟ್ ಆಗಿ ಬೆಳೆದು ತೋರಿಸಿದ್ಮೇಲೆ ಅಜೋಲಾದ ಉಪಯೋಗತೆನೆಲ್ಲ ತಿಳ್ಕೊಂಡು ಅವರು ಕೂಡ ಮಾಡೋದಕ್ಕೆ ಆಸಕ್ತಿ ತೋರಿಸ್ತಾ ಇದಾರೆ. ಅಜೋಲಾನ ನಾವು ಫಲಿತಾಂಶ ಪ್ರದರ್ಶನ ಮೂಲಕ ಒಂದು ತೋಟದಲ್ಲಿ ಸ್ವಲ್ಪ ಜಾಗ ಮಾಡಿ ಗುಂಡಿ ಎಲ್ಲ ಮಾಡಿ ತೋರಿಸಿದ್ಮೇಲೆ ಅದನ್ನ ನಾವೇ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಅವ್ರ ಹಸುಗಳಿಗೆ ಪ್ರತಿನಿತ್ಯ ಹಾಕೋದಕ್ಕೆ. ಅದನ್ನ ಹಾಕಿದ ಪರಿಣಾಮವಾಗಿ ಹಾಲಿನ ಡಿಗ್ರಿ ಜಾಸ್ತಿ ಆಗ್ತಿದೆ ಅಂತಾನು ಸಹ ಕೆಲವರು ರೈತ ಹೇಳ್ತಾರೆ. ಮತ್ತೆ ಅದನ್ನ ಮುಂದಿನ ದಿನಗಳಲ್ಲಿ ಅವರು ಮುಂದುವರ್ಸ್ಕೊಂಡು ಹೋಗೋದ್ರ ಬಗ್ಗೆ ಹೇಳಿದ್ದಾರೆ. ಇನ್ನು ಹೈಡ್ರೋಫೋನಿಕ್ಸ್ ಬಗ್ಗೆ ಹೇಳಿದ್ವಿ ಅಂದ್ರೆ ಮಣ್ಣು ಇಲ್ದಲೆ ಮೇವಿಗೋಸ್ಕರ ಬೆಳೆ ಬೆಳೆಯೋದು ಯಾವ ರೀತಿ ಅಂತ ತೋರಿಸ್ಕೊಟ್ಟಿದ್ವಿ. ಅದನ್ನು ಕೂಡ ಮಾಡೋದಕ್ಕೆ ಆಸಕ್ತಿ ತೋರಿಸ್ತಾ ಇದ್ದಾರೆ. ಹಾಗಾಗಿ ದಾನವಾಡಿಯಲ್ಲಿ ಒಂದು ಉತ್ತಮ ಬದಲಾವಣೆ ಆಗ್ಬೋದು. ನಮಸ್ತೆ, ನನ್ನ ಹೆಸರು ಯಶಸ್ವಿನಿ. ಇಲ್ಲಿ ನಾವು ಮೊದ್ಲಿಗೆ ಬಂದಾಗ ಸಣ್ಣ ಹಳ್ಳಿ ಬಸ್ ಇಲ್ಲ ಅಂತ ತುಂಬಾ ಯೋಚನೆ ಮಾಡ್ತಿದ್ವಿ. ಆದ್ರೆ ಇಲ್ಲಿರೋ ರೈತರು ಮತ್ತೆ ಜನರು ಎಲ್ಲರೂ ನಮ್ಗೆ ತುಂಬಾ ಸಹಕಾರ ನೀಡಿದಾರೆ. ಇನ್ನೇನ್ ಮುಗಿತಾ ಬಂತು ನಮ್ ರಾವೆ ಪ್ರೋಗ್ರಾಮ್, ಆದ್ರೆ ನಮಗೆ ಬಿಟ್ಟೋಗಕ್ ಮನಸ್ಸೇ ಇಲ್ಲ. ಇಲ್ಲಿಂದು ಸಮಸ್ಯೆ ಏನ್ ಹೇಳ್ಬೇಕಂದ್ರೆ, ಇಲ್ಲಿ ಅಡಿಕೆ ಪ್ರಮುಖವಾದ ಬೆಳೆ, ಆದ್ರೆ ಅಡಿಕೆ ಸಿಪ್ಪೆನ ಹೇಗೆ ಡಿಸ್ಪೋಸ್ ಮಾಡ್ಬೇಕಂತ ಹೆಚ್ಚಿನ ಜನಕ್ಕೆ ಮಾಹಿತಿ ಇಲ್ಲ. ಅಡಿಕೆ ಸಿಪ್ಪೆನ ಹೇಗೆ ಅದರಿಂದ ಕಾಂಪೋಸ್ಟ್ ತಯಾರಿಸೋದನ್ನ UHS ಶಿವಮೊಗ್ಗದಲ್ಲಿ ಅದ್ರದ್ದೊಂದು ರಿಸರ್ಚ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನಾವು ಇಲ್ಲಿ ಜನರಿಗೆ ತುಂಬಾ ತಿಳುವಳಿಕೆ ಮೂಡಿಸಿದೀವಿ. ಅವ್ರು ಅದನ್ನ ಕಂಟಿನ್ಯೂ ಮಾಡ್ತೀವಿ ಅಂತ, ಅದನ್ನ ಪ್ರೋಗ್ರೆಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಮೈಕ್ರೋ ಆರ್ಗಾನಿಸಮ್ಸ್ ಬೇಕು, ಅದನ್ನ ಕೊಟ್ರೆ ಎಲ್ಲರೂ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಅದು 6 ತಿಂಗಳು ಬೇಕು ಮಾಡ್ಲಿಕ್ಕೆ. ನಾವಿವಾಗ ಹಾಕಿದೀವಿ, ನಾವು ಬಂದ 2 ತಿಂಗಳಾಗಿದೆ. ನಾವು ಹೋಗಿ 1-2 ತಿಂಗಳಲ್ಲಿ ಅದು ಕಾಂಪೋಸ್ಟ್ ಆಗಿ ಬದಲಾವಣೆ ಆಗುತ್ತೆ. ಅಲ್ಲಿಂದ ಮುಂದೆ ಎಲ್ಲರೂ ರೈತರು ಅದನ್ನ ಫಾಲೋ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಮತ್ತೆ ಇಲ್ಲಿನ ಭತ್ತ ಕೂಡ ಒಂದು ಪ್ರಮುಖ ಬೆಳೆ. ಜ್ಯೋತಿನ ಇಲ್ಲಿ ಮೇಜರ್ ಆಗಿ ಎಲ್ಲರೂ ಬೆಳೀತಾ ಇರೋದು. ಜ್ಯೋತಿಲಿ ಉದ್ಭತ ಅನ್ನೋ ಡಿಸೀಸ್ ಬರುತ್ತೆ, ಆದ್ರೂ ಜ್ಯೋತಿನ ಎಲ್ಲರೂ ಬೆಳೀತಿದ್ದಾರೆ. ಅದರಿಂದ ತುಂಬಾ ಒಂದು 60% ಲಾಸ್ ಆಗುತ್ತೆ ಒಂದ್ಸರಿ ಬಂದ್ಬಿಟ್ರೆ. ಅದಕ್ಕೂ UHS ಶಿವಮೊಗ್ಗದಲ್ಲಿ ಸಹ್ಯಾದ್ರಿ ಮೇಘ ಅನ್ನೋ ಒಂದು ಹೊಸ ತಳಿನ ಬಿಡುಗಡೆ ಮಾಡಿದ್ದಾರೆ. ಅದ್ರ ಬಗ್ಗೆನೂ ನಾವು ಮಾಹಿತಿ ಕೊಟ್ಟಿದೀವಿ. ಅದರಿಂದ ಇಳುವರಿನೂ ಜಾಸ್ತಿ ಆಗುತ್ತೆ, ಅದ್ರ ಲೈಫ್ ಕೂಡ ಕಡಿಮೆ ಇದೆ. ಅದು ಉದ್ಭತ ಡಿಸೀಸ್ ಗೆ ರೆಸಿಸ್ಟೆಂಟ್ ಇದೆ. ಅದನ್ನ ಮುಂದಿನ ಕಾಲದಲ್ಲಿ ಬಿಡುಗಡೆ ಮಾಡಿದಾಗ ಎಲ್ಲ ರೈತರು ನಾವು ಬೆಳೆಸ್ತೀವಿ ಅಂತ ನಮಗೆ ಭರವಸೆ ನೀಡಿದ್ದಾರೆ. ನಮಸ್ತೆ, ನನ್ನ ಹೆಸರು ಸಿಂಚನಾ ಅಂತ. ನಾವು ಫಸ್ಟ್ ಧಾನವಾಡಿಗೆ ಬಂದಾಗ ಏನ್ ನೋಡಿದ್ವಿ ಅಂತಂದ್ರೆ ಇಲ್ಲಿ ಮೇಜರ್ ಆಗಿ ಬೆಳೀತಾ ಇರೋದು ಅಡಿಕೆ. ಅಡಿಕೆ ಜೊತೆ ಜೊತೆನೆ ಹೈನುಗಾರಿಕೆ ಕೂಡ ಇಲ್ಲಿ ಪ್ರಮುಖವಾಗಿ ಎಲ್ಲರೂ ಮಾಡ್ತಾ ಇದ್ದಾರೆ. ಇದರಿಂದ ನಾವು ಅದಕ್ಕೆ ಮೇವು ಅಡಿಷನಲ್ ಆಗಿ ಹಸುಗಳಿಗೆ ಮೇವು ಆಗಿ ಹೈಡ್ರೋಫೋನಿಕ್ಸ್ ಬೆಳೆಯೋದು ಹೇಗೆ ಅಂತ ಹೇಳ್ಬಿಟ್ಟು ರೈತರಿಗೆ ಡೆಮಾನ್ಸ್ಟ್ರೇಷನ್ ಮಾಡಿ ಕೂಡ ತೋರಿಸಿದ್ವಿ. ಹೇಗೆ ಅಂತಂದ್ರೆ ಜೋಳದ ಬೀಜಗಳನ್ನ 24 ತಾಸು ನೆನೆಸ್ಬಿಟ್ಟು ನಂತರ ಗೋಣಿ ಚೀಲದಲ್ಲಿ ಕಟ್ಟಿಬಿಟ್ಟು 24 ತಾಸು ನಂತರ ಎಲ್ಲ ಟ್ರೇಗಳಿಗೂ ಹರಡ್ಬಿಟ್ಟು ಸೂರ್ಯನ ಬೆಳಕುಗಳು ಬೀಳೋ ಜಾಗದಲ್ಲಿ ಇಟ್ಬಿಟ್ಟು ನೀರನ್ನ ಚಿಮುಕಿಸ್ತಾ ಇದ್ರೆ 7-8 ಡೇಸ್ ಅಲ್ಲಿ 13-14 ಸೆಂಟಿಮೀಟರ್ ಉದ್ದ ಹೈಡ್ರೋಫೋನಿಕ್ಸ್ ಗಿಡಗಳೆಲ್ಲ ಬೆಳೆದಿರುತ್ತೆ. ಆ ಗಿಡಗಳನ್ನ ನಾವು ಡೈರೆಕ್ಟ್ ಆಗಿ ಹಸುಗಳಿಗೆ ಮೇವಾಗಿ ಕೊಡಬಹುದು. ಈ ಬಗ್ಗೆ ನಾವು ಮಾಹಿತಿ ನೀಡಿದ್ವಿ ರೈತರಿಗೆ. ಅವರು ಕೂಡ ಹೌದು ಇದು ತುಂಬಾನೇ ಈಸಿ, ಹಾಗೆ ಮೇವು ಇರಲ್ಲ ಬೇಸಿಗೆಯಲ್ಲಿ, ಅಂತ ಸಮಯದಲ್ಲೂ ಕೂಡ ಕಡಿಮೆ ಜಾಗದಲ್ಲಿ ಬೆಳೆದ್ಬಿಟ್ಟು ಹಸುಗಳಿಗೆ ನೀಡಬಹುದು, ನಾವು ಇದನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ರೈತರು ಭರವಸೆ ನೀಡಿದ್ದಾರೆ. ನಮಸ್ತೆ, ನನ್ನ ಹೆಸರು ವಿದ್ಯಾ ಅಂತ. ಧಾನವಾಡಿಯಲ್ಲಿ ಪ್ರಮುಖವಾದ ಬೆಳೆ ಅಂದ್ರೆ ಅಡಿಕೆ ಆಗಿರ್ಬೋದು, ಭತ್ತ ಆಗಿರ್ಬೋದು, ಜೋಳ ಆಗಿರ್ಬೋದು. ಇದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ರೈತರಿಗೆ ಒದಗಿಸಿ ಕೊಟ್ಟಿದ್ವಿ. ಯಾವ ರೀತಿ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್, ಯಾವ ತರ ಈ ಬೆಳೆಗಳನ್ನ ಬೆಳಿಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ನಾವು ಕೊಟ್ವಿ. ಮಣ್ಣಿನ ಪರೀಕ್ಷೆ ಬಗ್ಗೆ ನಾವು ಹೆಚ್ಚಿನ ಒತ್ತು ಕೊಟ್ವಿ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಮಣ್ಣಿಗೆ ಜಾಸ್ತಿ ಫರ್ಟಿಲೈಸರ್ ಹಾಕಿದ್ರೆ ಜಾಸ್ತಿ ಈಳ್ ಬರುತ್ತೆ ಅನ್ನೋ ಒಂದು ಭ್ರಮೆ ಇದೆ. ಆದ್ರೆ ನಾವೇನ್ ಹೇಳಿದ್ವಿ ಅಂದ್ರೆ ನಿಮ್ ತೋಟದಲ್ಲಿ ಮೊದಲು ಮಣ್ಣಿನ ಪರೀಕ್ಷೆ ಮಾಡ್ಕೊಳ್ಳಿ. ಅದ್ರಿಂದ ಆಧಾರದ ಮೇಲೆ ಯಾವ ತರ ರಿಪೋರ್ಟ್ ಬರುತ್ತೋ, ಯಾವ ಪೋಷಕಾಂಶ ಕಮ್ಮಿ ಇದೆಯೋ ಆ ಪೋಷಕಾಂಶನ ಜಾಸ್ತಿ ಕೊಡಿ, ಅದರಿಂದಾಗಿ ನಿಮ್ಮ ಇಳುವರಿ ಜಾಸ್ತಿ ಮಾಡಬಹುದು ಅನ್ನೋದ್ರ ಬಗ್ಗೆನೂ ರೈತರಿಗೆ ಮಾಹಿತಿ ಕೊಟ್ವಿ. ಮತ್ತೆ ಎರೆಹುಳು ಗೊಬ್ಬರ ಅಂದ್ರೆ ಇತ್ತೀಚೆಗೆ ಏನಪ್ಪ ಅಂದ್ರೆ ಫುಲ್ ಕೆಮಿಕಲ್ ಫರ್ಟಿಲೈಸರ್ ಮೇಲೆ ಎಲ್ಲ ಡಿಪೆಂಡ್ ಆಗಿರ್ತಾರೆ. ಅದ್ರ ಬದಲು ನಾವು ಮಣ್ಣಿನ ಆರೋಗ್ಯಕ್ಕೆ ಜಾಸ್ತಿ ಮಹತ್ವ ಕೊಟ್ರೆ, ಮಣ್ಣಿನ ಆರೋಗ್ಯನೇ ಸುಧಾರಿಸಿದ್ರೆ, ಈ ತರ ಆರ್ಗ್ಯಾನಿಕ್ ಫಾರ್ಮಿಂಗ್ ಸಾವಯವ ಕೃಷಿಯನ್ನು ಅನುಸರಿಸುವುದ್ರಿಂದಾಗಿ ಹೆಚ್ಚಿನ ಇಳುವರಿಯನ್ನು ನಾವು ಪಡಿಬಹುದು. ಎರೆಹುಳು ಗೊಬ್ಬರ ನಾವೇ ತಗೋಬೇಕಂತಿಲ್ಲ, ಅಗ್ರಿಕಲ್ಚರಲ್ ವೇಸ್ಟ್ ಗಳನ್ನ ಯೂಸ್ ಮಾಡಿಕೊಂಡು ಅದನ್ನ ನಾವು ಒಂದು ಕಸದಿಂದ ರಸ ಅನ್ನುವ ಟೆಕ್ನಿಕ್ ಅನ್ನು ಯೂಸ್ ಮಾಡ್ಕೋಬಹುದು. ಅದರಿಂದ ಪ್ರಿಪೇರ್ ಆಗಿರುವ ಈ ಗೊಬ್ಬರಗಳನ್ನ ನಮ್ಮ ಬೆಳೆಗಳಿಗೆ ಹಾಕುದ್ರಿಂದಾಗಿ ಅದರಿಂದಲೂ ನಮಗೆ ಇಳುವರಿ ಹೆಚ್ಚಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ವಿ. ಅದು ಅಲ್ಲದೆ ಈ ಬೀಜೋಪಚಾರ ಸರಿಯಾಗಿ ಬೀಜಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿರ್ಲಿಲ್ಲ ಇಲ್ಲಿ, ಅದ್ರ ಬಗ್ಗೆನೂ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ವಿ. ಯಾವ ತರ ಬೀಜೋಪಚಾರ ಮಾಡಬಹುದು, ನೀವು ಬೀಜೋಪಚಾರ ಮಾಡೋದ್ರಿಂದ ಯಾವ್ಯಾವ ಕೀಟಗಳನ್ನ ರೋಗಗಳನ್ನ ನೀವು ತಡೆಗಟ್ಟಬಹುದು. ಈಗ ಕೀಟನಾಶಕಗಳ ಬಗ್ಗೆ ಹೇಳಬೇಕು ಅಂದ್ರೆ ಈಗ ಸಡನ್ ಆಗಿ ಬೇಗ ಕ್ಯೂರ್ ಆಗ್ಬೇಕು ಅವರಿಗಷ್ಟೇ, ಕೀಟಗಳು ಸಾಯ್ಬೇಕು. ವೆದರ್ ಇಟ್ ಇಸ್ ಡೇಂಜರಸ್ ಅಥವಾ ನಮ್ಮ ಎನ್ವಿರಾನ್ಮೆಂಟ್ ಗೆ ಎಫೆಕ್ಟ್ ಮಾಡತ್ತಾ, ಸಾಯ್ಲಿಗೆ ಎಫೆಕ್ಟ್ ಮಾಡತ್ತಾ, ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡೋದಿಲ್ಲ. ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಇದ್ರ ಬಗ್ಗೆನೂ ನಾವು ತಿಳಿಸ್ಕೊಟ್ಟಿದೀವಿ. ಅಂದ್ರೆ ರೆಡ್ ಸಿಂಬಲ್ ಇರುವಂತ ರೆಡ್ ಮಾರ್ಕ್ ಇರುವಂತಹ ಕೀಟನಾಶಕಗಳು ತುಂಬಾ ಪಾಯ್ಸನಸ್ ಆಗಿರುತ್ತದೆ. ಹಾಗೇನೆ ಎಲ್ಲೋ ಇರೋದು ಅದಕ್ಕಿಂತ ಸ್ವಲ್ಪ ಕಡಿಮೆ ಆಗಿರುತ್ತದೆ. ಮತ್ತೆ ಬ್ಲೂ ಇರೋದು ಮೀಡಿಯಂ, ಸಾಧಾರಣವಾಗಿ ವಿಷಕಾರಿಯಾಗಿರುತ್ತದೆ. ಗ್ರೀನ್ ಕಲರ್ ಲೇಬಲ್ ಇರುವಂತಹ ಕೀಟನಾಶಕಗಳು ನಮ್ಮ ಎನ್ವಿರಾನ್ಮೆಂಟ್ ಗೆ ಪರಿಸರಕ್ಕೆ ಯಾವುದೇ ರೀತಿನೂ ಎಫೆಕ್ಟ್ ಮಾಡೋದಿಲ್ಲ, ಹಾಗೇನೆ ಬೆಳೆಗಳಿಗೂ ಆ ರೀತಿ ಎಫೆಕ್ಟ್ ಆಗೋದಿಲ್ಲ. ಹಾಗಾಗಿ ಕೀಟನಾಶಕಗಳು ತಗೊಳ್ಳೋದಕ್ಕಿಂತ ಮುಂಚೆನೆ ಮೊದಲು ನಾವು ಹಸಿರು ಸಿಂಬಲ್ ಇರುವಂತಹ ಕೀಟನಾಶಕಗಳನ್ನು ಬಳಸಿ ನೋಡ್ಬೇಕು. ಅದರಿಂದ ನಮಗೆ ಕಂಟ್ರೋಲಿಗೆ ಬರ್ದಿದ್ದ ಕಾರಣದಲ್ಲಿ ಮೊದಲಿಗೆ ಕಂಟ್ರೋಲ್ ಆಗ್ತವೆ, ನಿಜ. ಬರ್ತಾ ಬರ್ತಾ ರಿಸರ್ಜೆನ್ಸ್ ಅನ್ನೋ ಒಂದು ಇದನ್ನ ಅಳವಡಿಸ್ಕೊಂಡ್ಬಿಡ್ತವೆ. ಅದನ್ನ ಹಾಕಿದ್ರು ಸಹ ಅವು ಈ ರೀತಿಯಾಗಿ ನೋಡಿ ತರ್ತಿರ್ಲಿಲ್ಲ, ಇನ್ಮೇಲೆ ಈ ತರ ಫಾಲೋ ಮಾಡ್ತೀವಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಬೋರ್ಡೋ ಮಿಶ್ರಣದ ಬಗ್ಗೆ ಹೇಳ್ತಿದ್ದೀನಿ. ಬೋರ್ಡೋ ಮಿಶ್ರಣನ ಕೆಲವು ಜನ ಮಾಡ್ತಿದ್ರು, ಅಂದ್ರೆ ಸುಮಾರು ಜನ ಮಾಡ್ತಿರ್ಲಿಲ್ಲ, ಅದ್ರ ಬಗ್ಗೆ ಅರಿವಿರ್ಲಿಲ್ಲ, ಅದ್ರ pH ಎಷ್ಟಿರ್ಬೇಕು ಅಂತ ಗೊತ್ತಿರ್ತಿರ್ಲಿಲ್ಲ, ಸುಮ್ನೆ ಎಷ್ಟು ಸ್ಪ್ರೇ ಮಾಡ್ಬೇಕಂತ ಗೊತ್ತಿರ್ಲಿಲ್ಲ. ಅದ್ರ ಬಗ್ಗೆ ನಾವು ಡೆಮೋ ಮಾಡಿದಾಗ ಅದನ್ನ ಹೇಗ್ ಪ್ರಿಪೇರ್ ಮಾಡ್ಬೇಕು ಅಂತ ಹೇಳಿದೀವಿ. ಅದ್ ಹೇಗ್ ಪ್ರಿಪೇರ್ ಮಾಡ್ಬೇಕಂದ್ರೆ 1:100 ರೇಷಿಯೋ ಅಲ್ಲಿ 1 kg ಲೈಮ್, 1 kg ಕಾಪರ್ ಸಲ್ಫೇಟ್ ಮತ್ತೆ 100 ಲೀಟರ್ ವಾಟರ್ ತಗೊಂಡು 500 ಲೀಟರ್ ಅಲ್ಲಿ ಲೈಮ್ ನ ಕರಗಿಸ್ಕೋಬೇಕು, ಮತ್ತೆ ಇನ್ನೊಂದು 500 ಲೀಟರ್ ಅಲ್ಲಿ ಕಾಪರ್ ಸಲ್ಫೇಟ್ ನ ಕರಗಿಸ್ಕೋಬೇಕು. ಕಾಪರ್ ಸಲ್ಫೇಟ್ ನ ಲೈಮ್ ಮಿಶ್ರಣಕ್ಕೆ ಅದನ್ನ ಹಾಕ್ಬೇಕು. ಅದು ಹಾಕ್ತಾ ನಾವು pH ನ ನೋಡ್ತಾ ಇರ್ಬೇಕು. pH 7 ಬಂದ ತಕ್ಷಣ ಅದನ್ನ ನಿಲ್ಸ್ಬೇಕು, ಅದು ಕರೆಕ್ಟ್ ತಯಾರಾಗಿದೆ ಮಿಶ್ರಣ ಸ್ಪ್ರೇ ಮಾಡ್ಲಿಕ್ಕೆ ಅಂತ. ಬೋರ್ಡೋ ಮಿಶ್ರಣ ಏನು ಏನಕ್ ಇಂಪಾರ್ಟೆನ್ಸ್ ಅಂದ್ರೆ ಈ ಕಡೆ ಎಲ್ಲ ಅಡಿಕೆ ಬೆಳೆನೆ ತುಂಬಾ ಮೇಜರ್ ಕ್ರಾಪ್ ಆಗಿರೋದ್ರಿಂದ ಅಡಿಕೆಯಲ್ಲಿ ಮಳೆಗಾಲದಲ್ಲಿ ಕೊಳೆ ರೋಗ ಅನ್ನೋ ಒಂದು ಡೆಡ್ಲಿ ಡಿಸೀಸ್ ಅಂತ ಹೇಳ್ಬಹುದು ಅದ್ ಬರುತ್ತೆ. ಅದಕ್ಕೆ ಬೋರ್ಡೋ ಮಿಶ್ರಣನ ಸ್ಪ್ರೇ ಮಾಡೋದ್ರಿಂದ ಅದನ್ನ ನಿಯಂತ್ರಿಸಬಹುದು. ಅದ್ರ ಬಗ್ಗೆ ನಾವು ಡೆಮೋ ಮಾಡಿದ್ವಿ, ಅದು ಎಲ್ಲರೂ ರೈತರು ಉಪಯುಕ್ತವಾಗಿದೆ ಅಂತ ನಮ್ಗೆ ಹೇಳಿದ್ದಾರೆ. ಬೀಜಾಮೃತ ಅನ್ನೋದು ಒಂದು ಬೀಜೋಪಚಾರದ ವಿಧಾನ. ಬೀಜೋಪಚಾರ ಮಾಡಕ್ಕೆ ಎಲ್ಲರೂ ಕೆಮಿಕಲ್ಸ್ ತರ್ತಾರೆ, ಅದರಿಂದ ತುಂಬಾ ಅದು ಕರೆಕ್ಟ್ ಟೈಮಿಗೆ ಸಿಗೋದಿಲ್ಲ, ಕಾಸ್ಟ್ ಜಾಸ್ತಿ. ಈಗ ಹಳ್ಳಿಗಳಲ್ಲಿ ಸುಮ್ನೆ ಲೋಕಲ್ ಆಗಿ ಸಿಗೋ ವಸ್ತುಗಳಿಂದ ಬೀಜೋಪಚಾರ ಮಾಡೋ ಮಿಶ್ರಣನ ತಯಾರಿಸಬಹುದು. ಅದನ್ನ ಹೇಗೆ ತಯಾರಿಸೋದು ಅಂದ್ರೆ, ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂದ್ರೆ 5 ಕೆಜಿ ಹಸುವಿನ ಸಗಣಿ, 50 ಲೀಟರ್ ನೀರು, 50 ಗ್ರಾಮ್ ಸುಣ್ಣ, ನೀರು 1 ಲೀಟರ್. ಮಾಡೋ ವಿಧಾನ ಹೇಗಂದ್ರೆ, 5 ಕೆಜಿ ಹಸುವಿನ ಸಗಣಿನ 50 ಲೀಟರ್ ನೀರಲ್ಲಿ ಹಾಕಿ ನೆನೆಸಿಡಬೇಕು ಒಂದ್ ರಾತ್ರಿ ಫುಲ್ಲು. ಮತ್ತೆ ಬೇರೆ ಇನ್ನೊಂದು ಪಾತ್ರೆಯಲ್ಲಿ ಸುಣ್ಣನ 1 ಲೀಟರ್ ನೀರಿಗೆ ಹಾಕಬೇಕು, 50 ಗ್ರಾಮ್ ಸುಣ್ಣನ. ನೆಕ್ಸ್ಟ್ ಡೇ ಅದೆರಡನ್ನು ಮಿಕ್ಸ್ ಮಾಡಬೇಕು, ಅಂದ್ರೆ ಸಗಣಿ ನೀರು ಮತ್ತೆ ಸುಣ್ಣನ ಮಿಕ್ಸ್ ಮಾಡಿ ಅದಕ್ಕೆ 5 ಲೀಟರ್ ಗಂಜಲ ಹಾಕಿ ಒಂದ್ ಹಿಡಿ ಮಣ್ಣು ಹಾಕಬೇಕು. ಈ ತರ ಮಾಡೋದ್ರಿಂದ ಬೀಜಾಮೃತ ತಯಾರಾಗುತ್ತೆ. ಬೀಜಾಮೃತದ ಏನು ಪ್ರಮುಖ ಉದ್ದೇಶ ಮಾಡೋದು ಅಂದ್ರೆ, ಇದನ್ನ ಎಲ್ಲಾ ಬೀಜಗಳಿಗೂ ಬೀಜೋಪಚಾರ ಮಾಡಬಹುದು, ಇದರಿಂದ ಮೊಳಕೆ ಪ್ರಮಾಣ ಹೆಚ್ಚಾಗುತ್ತೆ, ಮತ್ತೆ ರೋಗಗಳು ಕಡಿಮೆ ಬರ್ತವೆ, ಇಳುವರಿನೂ ಜಾಸ್ತಿ ಬರುತ್ತೆ. ಈ ರೀತಿ ಲೋಕಲ್ ಆಗಿ ಸಿಗೋ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಅತಿ ಕಡಿಮೆ ವೆಚ್ಚದಲ್ಲಿ ಬೀಜೋಪಚಾರವನ್ನ ಮಾಡಬಹುದು. ಈ ಭಾಗದ ರೈತರಿಗೆ ಮಣ್ಣು ಪರೀಕ್ಷೆ ಅರಿವು ಇದೆಯಾ, ಎಷ್ಟು ಜನ ಮಾಡಿಸಿದ್ದಾರೆ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಕೊಟ್ರ? ಹಾ ಸರ್, ಬಂದು ಒಂದು ವಾರದಲ್ಲೇನೆ ನಾವು ಮಣ್ಣು ಪರೀಕ್ಷೆ ಬಗ್ಗೆ ಮಾಹಿತಿ ಹೆಂಗ್ ಮಾಡೋದು ಅಂತ ಹೇಳಿ ಕೂಡ ಒಂದು ಗುಂಪು ಚರ್ಚೆ ಹಮ್ಮಿಕೊಂಡಿದ್ವಿ. ಅವರಿಗೆ ಗೊತ್ತಿರಲಿಲ್ಲ ಮಣ್ಣು ಪರೀಕ್ಷೆ ಎಲ್ಲಿ ಮಾಡಿಸ್ಬೇಕು, ಹೇಗ್ ಮಾಡಿಸ್ಬೇಕು, ಅದ್ರದ್ದು ಇಂಪಾರ್ಟೆನ್ಸ್ ಏನಂತ ಕೂಡ ಗೊತ್ತಿರಲಿಲ್ಲ. ನಾವು ಹೇಳಿದ್ವಿ ಹಿಂಗೆ ಮಣ್ಣು ತೆಗೆದ್ಬಿಟ್ಟು ಎಲ್ಲೆಲ್ಲಿ ಯಾವ ಡೆಪ್ತ್ ಎಷ್ಟು ಡೆಪ್ತ್ ತೆಗಿಬೇಕು, ಮಣ್ಣನ್ನು ತೆಗೆದ್ಮೇಲೆ ಹೇಗೆ ಸ್ಯಾಂಪಲ್ ನ ರೆಡಿ ಮಾಡಬೇಕು ಅನ್ನೋದನ್ನು ಕೂಡ ನಾವು ಹೇಳ್ಕೊಟ್ವಿ. ಹೌದು, ಮಣ್ಣು ಪರೀಕ್ಷೆ ಮಾಡಿಬಿಟ್ಟೆ ನಾವು ಫರ್ಟಿಲೈಸರ್ ಅಪ್ಲೈ ಮಾಡಬೇಕು ಅಂತ ರೈತರು ನಾವು ಕೂಡ ಮಣ್ಣು ಪರೀಕ್ಷೆ ಮಾಡಿಸಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇನ್ನು ವೈಜ್ಞಾನಿಕವಾಗಿ ಕಾಂಪೋಸ್ಟ್ ತಯಾರಿಕೆ ಬಗ್ಗೆ. ವೈಜ್ಞಾನಿಕವಾಗಿ ಕಾಂಪೋಸ್ಟ್ ಅಂದ್ರೆ ಅದ್ರ ಬಗ್ಗೆ ನಾವು ಎರೆಹುಳು ಗೊಬ್ಬರ ಮತ್ತೆ ನಾಡೆ ಮಾದರಿಯಲ್ಲಿ ಕಾಂಪೋಸ್ಟ್ ತಯಾರಿಸೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಿದ್ವಿ. ಎರೆಹುಳು ಗೊಬ್ಬರ ಅಂದ್ರೆ ಯಾರು ಇಲ್ಲಿ ಮಾಡ್ತಾನೆ ಇರ್ಲಿಲ್ಲ, ಎಲ್ಲರ ಹತ್ರ ಎರೆಹುಳು ತೊಟ್ಟಿ ಇತ್ತು, ಆದ್ರೆ ಅದನ್ನ ಅದು ತುಂಬಿಸು ಕಡೆ ಜಾಸ್ತಿ ಗಮನ ಯಾರು ಕೊಟ್ಟಿರ್ಲಿಲ್ಲ. ಆದ್ರೆ ನಾವೇನ್ ಮಾಡಿದ್ವಿ ಅಂದ್ರೆ ಹೆಚ್ಚಿನ ಗಮನ ಅದ್ರ ಕಡೆ ವಹಿಸುವಂಗೆ ಪ್ರೋಗ್ರಾಮ್ ಮಾಡಿದ್ವಿ. ನಿಮ್ಮ ಹೊಲದಲ್ಲಿ ಬೆಳೆಗಳನ್ನು ಬೆಳೆದಾಗ ಬರುವಂತಹ ತ್ಯಾಜ್ಯಗಳನ್ನೇ ಉಪಯೋಗಿಸಿಕೊಂಡು ನೀವು ಚೆನ್ನಾಗಿ ಒಂದು ಒಳ್ಳೆ ಗುಣಮಟ್ಟದ ಒಳ್ಳೆ ಪೋಷಕಾಂಶಗಳು ಇರುವಂತಹ ಒಂದು ಎರೆಹುಳು ಗೊಬ್ಬರಗಳನ್ನ ತಯಾರಿಸಬಹುದು ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಟ್ವಿ. ಅದ್ ಯಾವ ತರ ಮಾಡಬೇಕು ಅಂತ ಹೇಳಿ ತೋಟದಲ್ಲಿ ಇರುವಂತಹ ತ್ಯಾಜ್ಯಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೋಬೇಕು. ಕಲೆಕ್ಟ್ ಮಾಡಿಕೊಂಡು ಫಸ್ಟ್ ಲೇಯರ್ ಬೆಳೆಯ ತ್ಯಾಜ್ಯಗಳನ್ನ ಹಾಕ್ಬೇಕು, ಸೆಕೆಂಡ್ ಲೇಯರ್ ಈ ಸಗಣಿದ ಒಂದು ಬಗ್ಗಡ ಅಂತ ಮಾಡ್ತೀವಲ್ಲ, ಸಗಣಿಗೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಕಲಸ್ಕೊಂಡು ಅದನ್ನ ಅದ್ರ ಮೇಲೆ ಒಂದ್ ಲೇಯರ್ ಹಾಕ್ಬೇಕು, ಅದ್ರ ಮೇಲೆ ಒಂದು ಮಣ್ಣು ಹಾಕ್ಬೇಕು, ಈ ತರ ನೆಕ್ಸ್ಟ್ ಲೇಯರ್ ಒಂದು ಕೆಂಪು ಮಣ್ಣು ಹಾಕ್ಬೇಕು, ಈ ತರ ಲೇಯರ್ ರಿಪೀಟ್ ಮಾಡ್ತಾ ಫುಲ್ ಫಿಲ್ ಅಪ್ ಮಾಡ್ಬೇಕು ಅಂತ ಹೇಳ್ಕೊಟ್ವಿ. ಇದನ್ನ 7ನೇ ದಿವಸಕ್ಕೆ ನಾವು ಟರ್ನಿಂಗ್ ಅಂತ ಮಾಡ್ಬೇಕು, ಫುಲ್ ಒಂದು ಗಾಳಿ ಆಡ್ಲಿಕ್ಕೆ ಮತ್ತೆ ಮಾಯಿಸ್ಚರ್ ಮೇಂಟೆನೆನ್ಸ್ ಇದೆಲ್ಲ ಚೆನ್ನಾಗಿ ಮಾಡ್ಬೇಕು. ಈ ತರ ಮಾಡಿ 21ನೇ ದಿವಸ ತನಕ ಚೆನ್ನಾಗಿ ಕಳಿಯಕ್ ಬಿಡ್ಬೇಕು, ಚೆನ್ನಾಗಿ ಕಳಿಯಕ್ ಬಿಟ್ಟು ಮತ್ತೆ ನಮ್ಗೆ ಎರೆಹುಳುಗಳನ್ನ ಇದಕ್ಕೆ ನೆಕ್ಸ್ಟ್ 21ನೇ ದಿವಸಕ್ಕೆ ಬಿಡ್ಬೇಕು ಅನ್ನೋದ್ರ ಬಗ್ಗೆ ಕರೆಕ್ಟ್ ಆಗಿ ಮಾಹಿತಿ ಕೊಟ್ವಿ. ನಾವು ನಾಡೆ ಮಾದರಿಯಲ್ಲೂ ಕಾಂಪೋಸ್ಟ್ ನೀವು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆನೂ ಮಾಹಿತಿ ಕೊಟ್ವಿ. ಇದ್ರಲ್ಲಿ ಏನಪ್ಪಾ ಅಂದ್ರೆ ನಾವು ಲೋಕಾಸ್ಟ್ ಟೆಕ್ನಾಲಜಿ ಅಂತ ಏನ್ ಹೇಳ್ತೀವಿ, ಅಡಿಕೆ ಡಬ್ಬೆಗಳಾಗಿರ್ಬೋದು, ಅದರಿಂದ ನಾವು ತೊಟ್ಟಿಗಳನ್ನ ನಿರ್ಮಿಸಿಕೊಂಡು ಅದರೊಳಗೆ ತ್ಯಾಜ್ಯಗಳನ್ನ ಹಾಕಿ ಅದರಲ್ಲಿ ಸಗಣಿ ಮಣ್ಣು ಸೇರಿಸಿ ಈ ತರ ಲೇಯರ್ ಬೈ ಲೇಯರ್ ಹಾಕೊಂಡು ಅದರಲ್ಲಿ ತೇವಾಂಶ ಮೈಂಟೈನ್ ಮಾಡ್ತಾ ಅದರಿಂದಲೂ ನೀವು ಕಾಂಪೋಸ್ಟ್ ನ ತಯಾರಿಸಿಕೊಂಡು ಅದು ನಿಮ್ಮ ಬೆಳೆಗಳಿಗೆ ಬೆಳೆಸಬಹುದು ಅಂತ ಹೇಳ್ಕೊಟ್ವಿ. ಟ್ರೈಕೋಡರ್ಮಾ ಅಜಿಟೋಬ್ಯಾಕ್ಟರ್ ಇದ್ರ ಬಗ್ಗೆನೂ ನಾವು ಹೆಚ್ಚಿನ ಮಾಹಿತಿಯನ್ನು ರೈತರಿಗೆ ಕೊಟ್ವಿ. ಇದು ಒಂದು ಏನಂತ ಬಯೋ ಫರ್ಟಿಲೈಸರ್ ಅಂತ ಹೇಳ್ತೀವಿ. ಇದನ್ನ ಬೆಳೆಗಳಿಗೆ ಹಾಕೋದ್ರಿಂದಾಗಿ ಒಂದು ಬೆಳೆಯ ಇಳುವರಿಯನ್ನು ನಾವು ಹೆಚ್ಚಿಗೆ ಮಾಡ್ಕೋಬಹುದು. ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಪೋಷಕಾಂಶಗಳು ಬೆಳೆಗಳಿಗೆ ಸಿಗ್ತಿರಲ್ಲ, ಆ ಟೈಮ್ ಅಲ್ಲಿ ನಾವು ಈ ಟ್ರೈಕೋಡರ್ಮಾ ಅಜಿಟೋಬ್ಯಾಕ್ಟರ್ ಅನ್ನು ಮೈಕ್ರೋ ಆರ್ಗಾನಿಸಮ್ನ ಸೂಕ್ಷ್ಮಾಣುಜೀವಿಗಳನ್ನ ಯಾವ ತರ ಬೆಳೆಗಳಿಗೆ ಹಾಕ್ಬೇಕಂದ್ರೆ ಮೊದಲು ಒಂದು ಈ ಕಾಂಪೋಸ್ಟ್ ಆಗಿರ್ಬೋದು ಅವುಗಳನ್ನ ರಾಶಿ ಮಾಡಿಕೊಂಡು ಅದ್ರ ಮೇಲೆ ಟ್ರೈಕೋಡರ್ಮಾ ಅಜಿಟೋಬ್ಯಾಕ್ಟರ್ ಮಿಶ್ರಣ ಹಾಕ್ಬೇಕು, ಹಾಕಿ ಒಂದು ರಾತ್ರಿ ಇಡೀ ಮುಚ್ಚಿ ಇಡಬೇಕು. ಅಂದ್ರೆ ಯಾಕಪ್ಪ ಈಗ ಮಾಡ್ತೀವಿ ಅಂದ್ರೆ, ಕಾಂಪೋಸ್ಟ್ ಅಲ್ಲಿ ನಾವು ಟ್ರೈಕೋಡರ್ಮಾ ಅಜಿಟೋಬ್ಯಾಕ್ಟರ್ ಹಾಕೋದ್ರಿಂದಾಗಿ ಅದು ಮಲ್ಟಿಪ್ಲೈ ಆಗುತ್ತೆ, ಮಲ್ಟಿಪ್ಲೈ ಆಗೊಂಡು ಆಮೇಲೆ ಸಾಯ್ಲಿಗೆ ಅಪ್ಲಿಕೇಶನ್ ಮಾಡೋದ್ರಿಂದಾಗಿ ಎಫೆಕ್ಟ್ನೆಸ್ ಜಾಸ್ತಿ ಇರುತ್ತೆ. ಇದ್ರ ಬಗ್ಗೆನೂ ಜಾಸ್ತಿ ಮಾಹಿತಿ ಕೊಡಿ. ನಾವು ದಾನ್ವಾಡಿಗೆ ಬಂದ ಮೊದಲನೇ ದಿನದಿಂದಾನೆ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದೀವಿ. ಇಲ್ಲಿ ಬಂದ್ಮೇಲೆ ನಾವು ಎರೆಹುಳು ಗೊಬ್ಬರ ಬಗ್ಗೆ ಮಾಹಿತಿ, ಮಣ್ಣಿನ ಮಾದರಿನ ಯಾವ ರೀತಿ ಸಂಗ್ರಹ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದೀವಿ. ಅಜೋಲಾ ಕೃಷಿ ಕುರಿತು ಮಾಹಿತಿ ಕೊಟ್ಟಿದೀವಿ. ಅಡಿಕೆ ಸಿಪ್ಪೆಯಿಂದ ಹೇಗೆ ಕಾಂಪೋಸ್ಟ್ ತಯಾರಿಸಬಹುದು ಅಂತ ಹೇಳಿದೀವಿ. ಭತ್ತ ಇಲ್ಲಿ ಒಂದ್ ಪ್ರಮುಖ ಬೆಳೆ ಆಗಿರೋದ್ರಿಂದ ಭತ್ತದಲ್ಲಿ ಯಾವ್ಯಾವ ರೋಗಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದೀವಿ. ಇನ್ನು ನಮ್ಮ ಯೂನಿವರ್ಸಿಟಿಯಿಂದ ಹೊಸದಾಗಿ ಸಿದ್ಧಪಡಿಸಿರ್ತಕ್ಕಂತ ಭತ್ತದ ತಳಿ ಸಹ್ಯಾದ್ರಿ ಮೇಘ ಬಗ್ಗೆ ಮಾಹಿತಿ ಕೊಟ್ಟಿದೀವಿ. ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿನ ರೈತರು ಇಲ್ಲಿ ತೋರಿಸ್ತಾ ಇದ್ದಾರೆ. ಬೀಜಾಮೃತ ತಯಾರಿಕೆ ಬಗ್ಗೆ ತಿಳಿಸ್ಕೊಟ್ಟಿದೀವಿ. ಕೀಟದ ಬಲೆಗಳು, ಕೀಟಗಳ ಬಾಧೆಯಿಂದ ಹೇಗೆ ಹೊರಗೆ ಬರ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಹಸಿರೆಲೆ ಗೊಬ್ಬರ ಯಾವ ರೀತಿ ತಯಾರಿಸಬಹುದು ಅನ್ನೋದ್ರ ಬಗ್ಗೆ, ಪೊಟ್ಯಾಶ್ ನಮ್ಮ ಬೆಳೆಯಲ್ಲಿ ಪ್ರಮುಖವಾಗಿ ಬೇಕಾಗಿರೋದು, ಅದ್ರ ಪ್ರಾಮುಖ್ಯತೆ ಏನು, ಅದನ್ನ ಯಾವ ಮಟ್ಟದಲ್ಲಿ ಯಾವ ರೀತಿಲಿ ಹಾಕ್ತಾ ಇದ್ರೆ ನಮ್ಗೆ ಒಳ್ಳೆ ಬೆಳೆ ಇಳುವರಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಬೋರ್ಡೋ ಮಿಶ್ರಣ ತಯಾರಿಕೆ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಅಣಬೆ ಕೃಷಿಯನ್ನ ನಾವು ಇಲ್ಲಿ ಫಲಿತಾಂಶ ಪ್ರದರ್ಶನ ಮೂಲಕ ಮಾಡಿ ತೋರಿಸಿದೀವಿ. ಜೈವಿಕ ಗೊಬ್ಬರಗಳು ಮತ್ತು ಅದರಿಂದ ನಮಗೆ ಆಗುವಂತಹ ಲಾಭಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ. ರಸಗೊಬ್ಬರಗಳ ಕಲಬೆರಕೆನ ಹೇಗೆ ಕಂಡುಹಿಡಿಯೋದು, ಅದರಿಂದ ನಾವು ಹೇಗೆ ಮೋಸ ಹೋಗೋದನ್ನ ಕಡಿಮೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ. ಅರಣ್ಯ ಕೃಷಿ ಇವಾಗ ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕು, ಒಬ್ಬ ರೈತ ಅಂದ್ರೆ ಪ್ರಮುಖ ಪಾತ್ರ ವಹಿಸುತ್ತೆ, ಅದು ಹೇಗೆ ಅಂತ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ. ಆಹಾರದಲ್ಲಿ ಬ್ಯಾಲೆನ್ಸ್ಡ್ ಡಯಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಸಮತೋಲನ ಆಹಾರದ ಕುರಿತು ತಿಳಿಸ್ಕೊಟ್ಟಿದ್ದೀವಿ. ವೈಜ್ಞಾನಿಕ ಮಾದರಿಯ ಕಾಂಪೋಸ್ಟ್ ನಾಡೆಪ್ ಮಾದರಿ ಬಗ್ಗೆ ತಿಳಿಸ್, ಹೈಡ್ರೋಫೋನಿಕ್ಸ್ ಹೊಸ ಬೆಳೆ ಬೆಳವಣಿಗೆಯ ವಿಧಾನವನ್ನ ತಿಳಿಸ್ಕೊಟ್ಟಿದ್ದೀವಿ. ಬಹುಮಹಡಿ ಬೆಳೆ ಪದ್ಧತಿಯನ್ನ ತಿಳಿಸ್ಕೊಟ್ಟಿದ್ದೀವಿ. ಶುಂಠಿನೂ ಇಲ್ಲಿ ಬೆಳೆ ಆಗಿರೋದ್ರಿಂದ ಅದರಲ್ಲಿ ಬರುವಂತಹ ಕೀಟಗಳು ಮತ್ತು ರೋಗಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ. ಸಾವಯವ ಕೃಷಿಯಲ್ಲಿ ಬೇವಿನ ಮಹತ್ವದ ಕುರಿತು ತಿಳಿಸ್ಕೊಟ್ಟಿದ್ದೀವಿ. ಲಘು ಪೋಷಕಾಂಶಗಳ ಮಹತ್ವವನ್ನ ಹೇಳಿದೀವಿ. ಮತ್ತೆ ಸಂಗ್ರಹ ಕೀಟಗಳು, ನಾವು ಯಾವುದೇ ಪ್ರೊಡ್ಯೂಸ್ನ ಶೇಖರಣೆ ಮಾಡಬೇಕಾದ್ರೆ ಯಾವ್ಯಾವ ಇನ್ಸೆಕ್ಟ್ ಬರುತ್ತೆ, ಅದರಿಂದ ಹೇಗೆ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ. ಕೃಷಿಯೇತರ ಸಾಲಗಳ ಸಾಲದ ಬಗ್ಗೆ, ಯಾವ ರೀತಿ ಸಾಲ ತಗೋಬೇಕು, ಸಾಲಗಳ ವಿಧಾನ, ಮತ್ತೆ ಮಹಿಳೆಯರಿಗೆ ಆರೋಗ್ಯದ ಕುರಿತು ಅರಿವು, ಮಕ್ಕಳಿಗೆ ಸಮತೋಲನ ಆಹಾರ, ಮತ್ತೆ ಯಾವ ರೀತಿ ಆಹಾರಗಳನ್ನ ಸೇವನೆ ಮಾಡಬೇಕು, ವಯಸ್ಸಿಗೆ ಅನುಗುಣವಾಗಿ ಯಾವ್ಯಾವ ಆಹಾರಗಳನ್ನ ತಗೊಂಡ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ರೈತ ಬಾಂಧವರೇ, ನಾವು ಈ ದಾನವಾಡಿಯ ರೈತರನ್ನ ಮಾತಾಡಿಸಿದ್ವಿ. ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯದವರು ಈ ಗ್ರಾಮೀಣ ಕೃಷಿ ಕಾರ್ಯಾನುಭವ ನಡೆಸೋದಕ್ಕಿಂತ ಮುಂಚೆ ಇಲ್ಲಿ ಈ ಮಕ್ಕಳೆಲ್ಲ ಏನು ಮಾಹಿತಿ ನೀಡಿದ್ದಾರೆ, ಆ ಮಾಹಿತಿ ಅವರಿಗೆಲ್ಲ ಇತ್ತೆ, ಅಥವಾ ಈ ಕಾರ್ಯಾನುಭವ ಆದ ನಂತರದಲ್ಲಿ ಅವರಿಗೆಲ್ಲ ಏನೇನು ಮಾಹಿತಿ ದೊರಕಿದೆ ಅನ್ನೋದ್ರ ಬಗ್ಗೆ ಅವರು ನಮಗೆ ಮಾಹಿತಿಯನ್ನು ನೀಡಿದರು. ನಮಸ್ಕಾರ. ತಮ್ಮ ಹೆಸರೇನು? ಓಂಕಾರಪ್ಪ ಅಂತ. ಓಂಕಾರಪ್ಪನವರ, ಈಗ ಕೃಷಿ ಕಾಲೇಜಿನ ಮಕ್ಕಳೆಲ್ಲ ಬಂದ್ಬಿಟ್ಟು ನಿಮ್ಗೆಲ್ಲ ಸಾಕಷ್ಟು ಮಾಹಿತಿ ಕೊಟ್ರಲ್ವಾ, ಏನೇನು ಮಾಹಿತಿ ಕೊಟ್ರು? ಎರೆಹುಳ ತೊಟ್ಟಿ ಗೊಬ್ಬರ ಬೆಳೆಸೋದು, ಸಾವಯವ ಗೊಬ್ಬರ ಮಾಡೋದು, ತರಕಾರಿ ಬೆಳೆಯೋದು, ಮತ್ತೆ ಕಾಂಪೋಸ್ಟ್ ಗೊಬ್ಬರ ಯಾವ ತರ ಗೊಬ್ಬರದ ಕರವಲಿಕೆ ಮಾಡ್ತಾರೆ ಅದನ್ನು ತಿಳಿಸಿಕೊಟ್ರು. ಅಣಬೆ ಬೆಳೆಯೋದು, ಈ ಮಾಹಿತಿ ಎಲ್ಲ ತಿಳಿಸಿಕೊಡ್ದ, ಮಣ್ಣು ಪರೀಕ್ಷೆ ಮಾಡೋದು ಅದನ್ನೆಲ್ಲ ತಿಳಿಸಿಕೊಡ್ತಾರೆ. ಅಲ್ಲ, ಈಗ ತರಕಾರಿ ಬೆಳೆಯೋದು, ಆಮೇಲೆ ಏನು ಕಾಂಪೋಸ್ಟ್ ಮಾಡೋದು, ಎರೆಹುಳ ಮಾಡೋದು, ಇವೆಲ್ಲ ರೈತರ ನಿಮ್ಮ ಮಟ್ಟದಲ್ಲೇ ಮಾಡ್ಕೊಳ್ಬೇಕು. ಈಗ ಹುಡುಗರು ಬಂದೆಲ್ಲ ನಿಮ್ಗೆ ಹೇಳ್ಕೊಡ್ಬೇಕು? ಇಲ್ಲಿ ಮಾಹಿತಿ ಮಾಡಲ್ಲ ಅವರು, ಹೇಳ್ಕೊಟ್ಟದಿಂದ ಮಾಡ್ತೀವಿ ಅಂತ ಎಲ್ಲ ಭರವಸೆ ಕೊಟ್ಟಿದ್ದಾರೆ. ಈಗ ಅಂದ್ರೆ ನೀವು ಮಾಡ್ತಿರ್ಲಿಲ್ಲ? ಎಷ್ಟು ದಿವಸ ಮುಂಚೆ ಮಾಡ್ತಾ ಇಲ್ಲ, ಬಿಟ್ಬಿಟ್ಟಿದ್ರಿ ಅಲ್ಲವ? ಇಲ್ಲ ಇಲ್ಲ, ಸಾಲಿಗೆ ಕೊಟ್ರು, ಕೊಟ್ರು ತೊಟ್ಟಿ ಮಾಡಿದ್ರೆ ಕೈ ಬಿಟ್ರು, ಸಾಲಿಗೆ ಕೊಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ. ಈಗ ಅಂದ್ರೆ ಈಗೆಲ್ಲ ನೀವು ರಾಸಾಯನಿಕನೇ ಬಳಸ್ತಾ ಇರೋದು? ರಾಸಾಯನಿಕ. ಈಗ ಮಣ್ಣು ಪರೀಕ್ಷೆ ಮಾಡಿಸೋದ್ರ ಬಗ್ಗೆ ಏನಾರ ಹೇಳಿದ್ರ? ಮಣ್ಣು ಪರೀಕ್ಷೆ ಮಾಡ್ರಿ ಅಂತ ಹೇಳಿದ್ದಾರೆ ಅವರು, ಕೃಷಿ ಇಲಾಖೆ ಆತ ಕೊಡ್ರಿ ಅಂತ ಹೇಳಿದ್ದಾರೆ. ಈಗ ಏನೇನೋ ಎಲ್ಲ ಮಾಹಿತಿ ಕೊಟ್ರು ಅಂತ ಹೇಳಿದ್ರಲ್ಲ, ಕಲಬೆರಕೆ ಗೊಬ್ಬರ ಮತ್ತೆ ಕೀಟನಾಶಕಗಳನ್ನೆಲ್ಲ ಬಳಸೋದು ಹೇಗೆ ಅಂತ ಹೇಳಿ. ಈಗ ಮುಂಚೆ ಎಲ್ಲ ನೀವು ಹೆಂಗ್ ಬೆಳೆಸ್ತಿದ್ರಿ ಮತ್ತೆ ಗೊಬ್ಬರನೆಲ್ಲವ? ಸುಮ್ನೆ ಯಾರು ಅಕ್ಕ ಪಕ್ಕದವರು ಏನ್ ಹೇಳ್ತಾರೆ ಅದನ್ನ ಹಾಕ್ಬಿಡೋದ? ಇಲ್ಲ ಇಲ್ಲ, ಗೊಬ್ಬರದ ಅಂಗಡಿ ಹೇಳೋದು, ಮಾಹಿತಿ ಕೊಡೋರು. ಆ ಮಾಹಿತಿ ಕೊಟ್ಟಂಗೆ ಆಗ್ತಿದ್ವಿ. ಮತ್ತೆ ಕೀಟನಾಶಕಕ್ಕೆ? ಕೀಟನಾಶಕ ರೋಗನಾಶಕ ಎರಡು ಔಷಧಿ ಹೊಡಿಬೇಕು. ಗರೆ ಕೆಂಪು ಗರೆ ಗರೆ ತಗೊಂಡು ತೋರಿಸಿದ್ರೆ ಅವ್ರಿಗೆ ಹೇಳೋದು. ಗೊಬ್ಬರದ ಅಂಗಡಿ ಅವರೇ ಅವ್ರು ಹೇಳ್ತಿದ್ರು ಇಂಥ ರೋಗ ಇಂಥ ಔಷಧಿ ಹೊಡಿ. ಮತ್ತೆ ಗ್ರಾಮ ಸೇವಕರು ಬಂದು ಹೇಳಿದ್ರು, ಏಯ್ ಹೇಳೋರು ಬಂದು ರಾಮಚಂದ್ರಪ್ಪರು, ಅವರು ಬಂದು ಹೇಳೋದು ಈ ತರ ರೋಗ ಈ ತರ ಔಷಧಿ ಹೊಡಿ ಅಂತ ಹೇಳೋದು. ಆಮೇಲೆ ಗೊಬ್ಬರದ ಅಂಗಡಿ ಹೋಗಿ ಔಷಧಿ ಕೊಡ್ತೀನಿ ಅಂತ ಚೀಟಿ ಬರ್ಕೊಟ್ರೆ ಅಲ್ಲಿ ತಗೊಂಡ್ಬಂದು ಬಿಡ್ತೀನಿ. ಯಾವ ಭತ್ತ ಹಾಕುತ್ತಾವು? ಜ್ಯೋತಿ. ಜ್ಯೋತಿನೇ ಎಲ್ಲ ಸಾಧಾರಣ ಬೆಳೆಯೋದು, ಸಣ್ಣ ಭತ್ತ ಕಮ್ಮಿ. ಜ್ಯೋತಿಗೆ ರೋಗಗಳು ಯಾವ್ಯಾವ ಬರ್ತಾವನ್ರಿ? ರೋಗ ಉದಿಕಡ್ಡಿ ರೋಗ, ಮತ್ತೆ ಕೆಂಪು ರೋಗ, ಹಂಗೆ ಜಾಸ್ತಿ ಗೊಬ್ಬರ ಹಾಕಿದ್ರೆ ಹಂಗೆ ಸಾಯೋದು ಸಾಯುತ್ತೆ. ಅದಕ್ಕೆ ವೀರ್ಯ ಕೊಡಲ್ಲ, ಎಲ್ಲ ಕಾಂಪ್ಲೆಕ್ಸ್ ಹಾಕೋದು. ಈಗ ಯೂರಿಯಾ ಬಳಸೋದು ಕಡಿಮೆ ಮಾಡ್ಬಿಟ್ರ? ಕಡಿಮೆ ಕಮ್ಮಿ. ಈಗ ಉದ್ಬತ್ತಿ ರೋಗ ಬರೋದ್ರಿಂದ ಜ್ಯೋತಿ ಬದಲಿಗೆ ಬೇರೆ ಇನ್ನೊಂದು ಬೇರೆ ತಳಿ ವಿಶ್ವವಿದ್ಯಾನಿಲಯದವರು ಬಿಡುಗಡೆ ಮಾಡಿದ್ದಾರೆ ಅಂತ ಮಾಹಿತಿ ಹೇಳಿದ್ರು. ಈ ವರ್ಷ ಅದನ್ನೇನೋ ಪ್ರಯೋಗ ಮಾಡ್ತಿರ ತಾವು? ಮಾಡ್ತೀವಿ. ನಮ್ಮ ಹೆಸರು ಏಕಾಂತ್ ಕುಮಾರ್. ನಮಗೆ ಈ ತೋಟದಲ್ಲಿ ಕೊಳೆ ರೋಗ ಬಂದು ಅಡಿಕೆ ಉದುರೋದು, ಅರಳು, ಆಮೇಲೆ ಇಡುಮುಂಡಿ ರೋಗ ಅಂತೇಳಿ ಸುಳೆ ಹೋಗೋದು, ಆಮೇಲೆ ಅಡಿಕೆ ಸಸಿಯಲ್ಲಿ ಕೆಂಪು ರೋಗ ಅಂತ ಹೇಳಿ ಬರೋದು, ಆ ಗರಿ ಅಳ್ದು ನೋಡಿಬಿಟ್ರೆ ಇದು ಕಣ ರೋಗ ಇದೆ, ಇದಕ್ಕೆ ಔಷಧಿ ಕೀಟನಾಶಕ ಅದನ್ನು ಹೊಡಿಬೇಕು. ಆಮೇಲೆ ಬೇವಿನ ಎಲೆಯಿಂದ ನೀವು ಔಷಧಿಯನ್ನು ಕಂಡಿಡ್ಕೊಂಡು ಅದನ್ನು ಇಷ್ಟು ಲೀಟ್ರಿಗೆ ಅಂತ ಹೇಳ್ಬಿಟ್ಟು ಅದನ್ನು ಯೂಸ್ ಮಾಡಬೇಕು ಅಂತ ಹೇಳಿದರು. ಆಮೇಲೆ ಎರೆಹುಳದ್ದು ಬಗ್ಗೆ, ನಮ್ಮ ಕಸ ಎಲ್ಲ ತೋಟದಲ್ಲಿ ಎಲ್ಲ ಬಿದ್ದಿರುತ್ತಲ್ಲ, ಅದನ್ನೆಲ್ಲ ಹಾಕೊಂಬಿಟ್ಟು ನೀವು ತೊಟ್ಟಿನೇ ಕಟ್ಟಿಸ್ಬೇಕು ಅನ್ನೋದೇ ಮಾಹಿತಿಯನ್ನು ಇದು ಮಾಡಿ ನೀಡಲಿಲ್ಲ. ತೊಟ್ಟಿನೇ ರೈತರಿಗೆ ಅವಶ್ಯಕತೆ ಅಂತ ಹೇಳಿ ತಿಳ್ಕೊಂಡು ಮಾಡೋದು ಬಿಡಬೇಡ್ರಿ. ಒಂದು ನಾಲ್ಕು ದೆಬ್ಬೆ ಅದನ್ನು ತಗೊಂಬಿಟ್ಟು ಕಟ್ಕೊಂಬಿಟ್ಟು, ಒಂದು ನಾಲ್ಕು ಗರಿ ಸುತ್ತ ಕಟ್ಕೊಂಬಿಟ್ಟು ಅದರಲ್ಲಿ ಕಸ ಅದನ್ನ ಹಾಕ್ಬಿಟ್ಟು ಎರೆಹುಳ ಬಿಟ್ಟು ನೀವು ಗೊಬ್ಬರವನ್ನು ಮಾಡ್ಕೊಂಬಕಣ ಅಂತ ಹೇಳಿ ಅದ್ರ ಬಗ್ಗೆ ಹೇಳ್ಕೊಟ್ರು. ಆಮೇಲೆ ದನ ಕರುಗಳಿಗೆ ಮೇವು ಸಹಕರಣೆ ಮಾಡ್ಕೊಳ್ಳೋದನ್ನು ಹೇಳ್ಕೊಟ್ಟಿದ್ದಾರೆ. ದನ ಕರು ಸಾಕೊಂಡಿದ್ದೀರಾ? ಸಾಕೊಂಡಿದ್ದೀವಿ. ಈಗ ಅದಕ್ಕೆ ಮೇವಿನ ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ರೆ? ತೋಟದಲ್ಲಿ ನಾವು ಡೈರಿ ಜೋಳ ಅಂತ ಸಿಗುತ್ತೆ ಬೀಜ, ಅದನ್ನ ಹಾಕ್ಬಿಟ್ಟು ನಾವು ಮೇವು ಯಾವಾಗಲೂ ಹಸಿ ಮೇವು ತಪ್ಪಿಸ್ತಾ ಇರಲಿಲ್ಲ, ಅದನ್ನು ಕೊಯ್ದು ಹಾಕ್ತಿದ್ವಿ. ಹಣ ಈ ತರ ಮೇವು ಮಣ್ಣಲ್ಲೇ ಹಾಕ್ಬೇಕು, ತೋಟದಲ್ಲೇ ಹಾಕ್ಬೇಕು ಅನ್ನೋದೇನು ಅವಶ್ಯಕತೆ ಇಲ್ಲ. ನೀವು ಸ್ವಲ್ಪ ಜಾಗ ಇತ್ತು ಅಂದ್ರೆ ಡ್ರೈನ್ ಎಲ್ಲ ಅದರಲ್ಲಿ ಕಮ್ಮಿ ಇದ್ದ ಜಾಗದಲ್ಲೂ ಮಾಡ್ಕೊಬಹುದು ದಪ್ಪನ ಹಾಕಿ ಅಂತ ಏನು ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ಹೆಸರು ಸಂದೀಪ್ ಅಂತೇಳಿ. ಸರ್, ನಮಗೆ ಅಡಿಕೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಅಡಿಕೆ ಸಿಪ್ಪೆ ಬಗ್ಗೆ ಕೊಟ್ಟಿದ್ದಾರೆ, ಮತ್ತೆ ಕೊಳೆ ರೋಗದ್ದು ಯಾವ ತರ ನಿಯಂತ್ರಣ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ನಿಮ್ ಬಾಗಿಲು ತುಂಬಾ ಕೊಳೆ ರೋಗ ಇದೆ? ಹಾ ಸರ್, ಬಹಳ ಇದೆ ಕೊಳೆ ರೋಗ. ನೀರು ಏನ್ ಮಾಡ್ತಿದ್ರು ಮುಂಚೆ? ಮುಂಚೆ ಎಲ್ಲ ಏನು ಕೊಳೆ ರೋಗ ಬಂದಿದ್ ಮರ ಬಿಡ್ತಿದ್ವಿ, ಬೇರೆ ಇದ್ ಮಾಡ್ತಾ ಇದ್ವಿ. ಈಗ ಮೊನ್ನೆಯಿಂದ ಹೇಳಿದ್ದಾರೆ ಕೊಳೆ ರೋಗದ್ದು ಹೆಂಗೆ ಅಂತ. ಹೆಂಗ್ ಮಾಡೋದಂತದ್ನ? ಅದು ಈ ಬೇವಿನ ಎಲೆ ಪುಡೆ ಮಾಡಿ ಮತ್ತೆ ಸುಣ್ಣ ಪುಡೆ ಮಾಡಿ ನೀರ್ ಕಲ್ಸಿ ನೀರಲ್ಲಿ ಇದು ಕೀಟನಾಶಕ ಅವು ಸಾಯ್ತವೆ, ಮತ್ತೆ ಸುಣ್ಣದ ನೀರು ಮೈತುತ್ತ ಅಂತ ಹೇಳಿ ಹೇಳಿದ್ದಾರೆ ಮಾಡ್ರಿ ಅಂತ. ಅದೇ ಇನ್ಮೇಲೆ ಟ್ರೈ ಮಾಡ್ಬೇಕು. ಎಷ್ಟು ವರ್ಷದ ಹಳೆ ತೋಟ ಇದು? ನಮ್ದು 40 ವರ್ಷದ ತೋಟ ಇದೆ. ಎಷ್ಟು ವರ್ಷದಿಂದ ಕಾಣಿಸ್ಕೊಂತಿದೆ ಕೊಳೆ ರೋಗ ಇದು? ಕೊಳೆ ರೋಗ ಈಗ 15 ವರ್ಷದಿಂದ ಕಾಣಿಸ್ಕೊಂತಿದೆ. ನೀವೇನು ಅದಕ್ಕೆ ಸ್ಪ್ರೇ ಮಾಡ್ತಿರ್ಲಿಲ್ಲ? ಏನು ಮಾಡ್ತಾನೆ ಇರ್ಲಿಲ್ಲ, ಇವಾಗಲೇ ಇದಾಗಿರೋದು. ಅದೇನು ಮಾಡಕ್ ಬರಲ್ಲ ಅಂತ ಬಿಟ್ಟಿದ್ವಿ ನಾವು. ಈಗ ವರ್ಷದಿಂದ ವರ್ಷಕ್ಕೆ ಇಳುವರಿ ಮತ್ತೆ ಇಳುವರಿಗೆ ಕಡಿಮೆ ಆಗ್ತಾನೆ ಇತ್ತು ಸರ್, ಪರವಾಗಿಲ್ಲ, ಕಡಿಮೆ ಆಗ್ತಾ ಇತ್ತು, ಈಗ ಏನು ಮಾಡಂಗಿಲ್ಲ. ಈಗ ಸರ್ ಹೋದ ವರ್ಷ ಎಷ್ಟು ಇಳುವರಿ ಬಂದಿತ್ತು ನಿಮ್ಗೆ? ಹೋದ ಸಲ ಸರ್ 10 ಕ್ವಿಂಟಲ್ ಬರೋ ಅಂತ ಜಾಗದಲ್ಲಿ ಈ ಸಲ ಮರಗಳು ಹೋಗಿ 8 ಕ್ವಿಂಟಲ್ ಲೆಕ್ಕಕ್ಕೆ ಬಂದಿದೆ ಸರ್. ಇಳುವರಿ ಕಮ್ಮಿ ಆಗ್ತಾ ಬರ್ತದೆ ಹೊರತು ಜಾಸ್ತಿ ಆಗ್ತಾ ಇಲ್ಲ ಸರ್. ಆಮೇಲೆ ಇಲ್ಲಿ ಪೊಟ್ಯಾಷಿಯಂ ಅಂಶ ಗೊಬ್ಬರದ್ದು ಅದೆಲ್ಲ ಕಲಬೆರಕೆ ಬರ್ತಾ ಗೊಬ್ಬರದ ಅಂಗಡಿಗಳಲ್ಲಿ ಈ ತರ ಹಣ ಈ ತರ ಕಲಗೋಕೆ ಗೊಬ್ಬರ ಬರ್ತದೆ, ಒಂದು ಕರಗುತ್ತೆ ಒಂದು ಕರಗಲ್ಲ ಅಂತ ಮಾಹಿತಿನೂ ಕೊಟ್ರು. ಸರಿ ಕಣಮ್ಮ, ನಾವು ನೀವು ಕೊಟ್ಟದ ಮಾಹಿತಿ ನಮ್ಗೆ ಒಳ್ಳೇದಾಯ್ತು. ಯಾಕೆಂದ್ರೆ ನಾವು ದೊಡ್ಡರಿ ಇಲ್ಲಿ ರೈತರುಗಳು ಇರೋದು, ಓದಿದಾರ ಇದಾರೆ ಓದ್ಲಿದಾರ ಇದಾರೆ, ತಗೊಂಬಂದ್ ಸುಮ್ನೆ ಯಾವ್ದು ಕೊಡ್ತಾರ ಅದನ್ನ ಸುರಿತಾ ಇದ್ವಿ. ಈ ತರ ಪರೀಕ್ಷೆ ಮಾಡ್ಕೊಂಡು ನಾವು ಹಾಕೋದ್ರಿಂದ ನಮಗೆ ಒಳ್ಳೇದಾಯ್ತು ಕಣಮ್ಮ ನೀವು ಕೊಟ್ಟಿರೋ ಗೊಬ್ಬರ ಅಂತ ಹೇಳ್ಬಿಟ್ಟು ಮಾಹಿತಿ ತಗೊಂಡ್ವಿ ಅವ್ರ ಹತ್ರ. ಆಮೇಲೆ ಭತ್ತದಲ್ಲಿ ಊದುಗಡ್ಡಿ ರೋಗ ಅದು ಬರತದೆ, ಕೆಂಪು ರೋಗ ಅದು. ನಾವು ಇಲ್ಲಿ ರೈತರು ಏನ್ ಮಾಡ್ತಿದ್ವಿ ಅಂದ್ರೆ 2 ಟೈಮ್ ಗೊಬ್ಬರ ಕೊಡ್ತಿದ್ವಿ, ನಾಟಿ ಮಾಡಿ 20 ದಿನ ತಳಕ್ ಗೊಬ್ಬರ ಹಾಕ್ಬಿಟ್ಟು ಭತ್ತ ಬೆಳೆಸ್ತಿದ್ವಿ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತಿದ್ವಿ ಅಂದ್ರೆ ಕಳೆ ತೆಗೆದ್ಬಿಟ್ಟು 20 ದಿನಕ್ಕೆ 1 ಟೈಮ್ ಗೊಬ್ಬರ ಗಟ್ಟಿ ಗೊಬ್ಬರ ಯೂರಿಯಾ ಪೊಟಾಷ್ ಅಂತ ಹೇಳಿ ಹಾಕ್ಬಿಟ್ಟು ಒಂದೆರಡು ಸಲ ಯಾತ್ ಕೊಡ್ತಾರ ಅದು ಔಷಧಿ ಹೊಡಿತಿದ್ವಿ, ಇಳುವರಿ ಬರ್ತಿದ್ದಿಲ್ಲ. ಆ ತರ ಅಲ್ಲ ಅಣ್ಣ ಭತ್ತಗಳು ಬೆಳೆಯೋದು, ಆ ಭತ್ತ 3 ತಿಂಗಳು ಬರೋದು. ಭತ್ತ 3 ತಿಂಗಳು ಭತ್ತಕ್ಕೆ 3 ತಿಂಗಳಿಗೆ 1 ಟೈಮ್ ಗೊಬ್ಬರ ಕೊಡ್ಬೇಕು. 3 ಟೈಮ್ ಗೊಬ್ಬರ ಕೊಟ್ರೆ ಭತ್ತ ಇಳುವರಿ ಬರುತ್ತಣ, ಎಕರೆಗೆ ಒಂದು 40 ಚೀಲವಷ್ಟು ಇಳುವರಿ ಬರ್ತದೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. ನಮಸ್ಕಾರ ಯಜಮಾನ್ರೆ, ನಿಮ್ ಹೆಸರೇನ? ಆಂಜನೇಯ. ಈಗ ಶಾಲಾ ಮಕ್ಕಳೆಲ್ಲ ಬಂದ್ಬಿಟ್ಟು ಇಲ್ಲಿ ರೈತರಿಗೆ ಏನೋ ಮಾಹಿತಿ ಕೊಡ್ತಾ ಇದಾರಲ್ಲ, ನಿಮ್ಗೆ ಏನಾರ ಅನುಕೂಲ ಆಯ್ತಾ? ಏನ್ ಮಾಹಿತಿ ತಗೊಂಡ್ರಿ? ಅಡಿಕೆ ಅಂಡೋಡ್ಕೋ ಬಗ್ಗೆ, ಇದು ಅಣಬೆ ಬಗ್ಗೆ ಎಲ್ಲ ಇದ್ ಮಾಡಿದಾರೆ. ಅಣಬೆ ಬಗ್ಗೆ ಹೇಳಿದ್ರ? ಅಣಬೆ ಬಳಸ್ತಿದ್ರ ಮುಂಚೆ? ಇಲ್ಲ ಸರ್, ಈಗ. ಮುಂಚೆ ಬಳಸ್ತಿರ್ಲಿಲ್ಲ? ಇಲ್ಲ. ಈಗ ಮೊನ್ನೆ ಏನೇನ್ ಮಾಹಿತಿ ಕೊಟ್ರು? ಅಣಬೆ ತಿನ್ಬೇಕು ಅಂತ ಹೇಳಿದ್ರ ಏನ್ ಉಪಯೋಗ ಆದ್ರೆ? ತಿನ್ಬೇಕು ಅಂದ್ರೆ ಅದು ಫಸ್ಟ್ ಗೆ ಉಲ್ಲಿಟ್ಟಿದ್ದು ಕತ್ತರಿಸಿ ಹಾಕ್ಬೇಕು, ಬೇಸ ಇದ್ರ ಪದ್ಧತಿ ಮಾಡ್ಬೇಕು ಅಂತ. ಈಗ ನಿಮ್ ಮನೇಲಿ ನೀವು ಬೆಳೆಸಬಹುದು ಅದನ್ನ? ಸುಲಭ ಬೆಳೆಸಬಹುದ್ರಿ. ಆಮೇಲೆ ಮತ್ತೆ ಈ ಅಂಡೋಡ್ಕಕ್ಕೆ ಏನಾದ್ರು ಸಮಸ್ಯೆ ಏನ್ ಹೇಳಿದ್ರು? ಅಂಡೋಡ್ಕ ಅದೇ ಗೊಬ್ಬರ ಆಗಿಂತ ಈ ಟೈಮ್ ಹಾಕ್ಬೇಕು ಅನ್ನೋದು ಹೇಳಿದ್ರು. ಮತ್ ನೀರಿನ ಬಗ್ಗೆ ಎಲ್ಲ ಮಾಹಿತಿ ಕೊಟ್ರ? ಹೇಗ್ ನೀರ್ ನಿಮ್ ತೋಟ ಕಾಯಿಸಬೇಕು ಅಂತೆಲ್ಲ? ಹನಿ ನೀರಾವರಿ ಬಗ್ಗೆ ಇದು ಇದ್ ಮಾಡಿದ್ರಿ. ಈಗ ನೀವ್ ಏನ್ ಮಾಡ್ತಿದ್ರಿ? ಹಾಯ್ ನೀರು. ಹಾಯ್ ನೀರು ಬಿಟ್ಬಿಡೋದ ಅತ್ಲಗೆ ತೋಟ ನೆನ್ಸ್ಬಿಡೋದು, ಅದ್ರಿಂದ ಏನಾರ ದುಷ್ಪರಿಣಾಮ ಆಗತ್ತೆ ಅಂತ ಹೇಳಿದ್ರೆ ಆತರ ನೀರ್ ಬಿಡೋದ್ರಿಂದ? ಇಲ್ಲ ಸರ್. ಏನಿಲ್ಲ, ಹನಿ ನೀರಾವರಿ ಬಳಸೋದ್ರಿಂದ ಏನ್ ಅನುಕೂಲ ಅಂತ? ಅದು ಬೇಸಾಯ ಪದ್ಧತಿ ಹಾಕತ್ತೆ, ಅದು ಇಳುವರಿ ಚೆನ್ನಾಗ್ ಬರುತ್ತೆ. ಗೊಬ್ಬರ ಬಳಸೋದ್ರ ಬಗ್ಗೆ? ಅದೇ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು, ಮಣ್ಣು ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ. ಕಾಂಪೋಸ್ಟ್ ಗೊಬ್ಬರ ಈಗ ಯಾವ ಗೊಬ್ಬರ ಹಾಕ್ತೀರಿ? ಕಾಂಪೋಸ್ಟ್ ನೀವು ಮಾಡ್ತಿದ್ರ? ಸಗಣಿ ಗೊಬ್ಬರ ಎಲ್ಲವ ಹೇಗೆ? ಸಗಣಿ ಗೊಬ್ಬರ ಹಾಕ್ತೇವ್ರಿ, ಈ ಕಾಂಪೋಸ್ಟ್ ಗೊಬ್ಬರ ಹಾಕ್ತೇವೆ. ರಾಸಾಯನಿಕನು ಬಳಸ್ತೀರಿ? ಎರಡು ಬಳಸ್ತೇವೆ. ಇದುವರೆಗೆ ಗ್ರಾಮೀಣ ಕೃಷಿ ಕಾರ್ಯಾನುಭವ ಈ ಕುರಿತು ವಿದ್ಯಾರ್ಥಿಗಳು ಮತ್ತು ರೈತರ ಅನಿಸಿಕೆ ಕೇಳಿದಿರಿ. ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಅಥವಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸ್ವಾವಲಂಬನೆಯೆಡೆಗೆ ಒಂದು ಹೆಜ್ಜೆ.